ಸಾಂಪ್ರದಾಯಿಕವಾಗಿ ಭತ್ತದ ಕೃಷಿಯನ್ನು ಮಾಡ್ತಾ ಇದ್ರು, ಅದರಲ್ಲಿ ಏನಾದರೂ ಸುಧಾರಣೆ ಮಾಡಿಕೊಂಡಿದ್ರೆ ಹೇಗೆ? ಸುಧಾರಣೆ ಎಲ್ಲ ಮಾಡಿಕೊಂಡಿದ್ದೇವೆ ನಾವು. ಈಗ ಮೊದಲೆಲ್ಲ ಹೇಗೆ ಮಾಡ್ತಾ ಇದ್ರಿ ಭತ್ತದ ಕೃಷಿ, ಏನೇನು ಸಮಸ್ಯೆಗಳೆಲ್ಲ ಬರ್ತಾ ಇತ್ತು? ಮೊದಲು ನಾವು ಇದು ಎಂಫೋರ್ ಅಂತ ಬೀಜ ಹಾಕಿ ನೇಜಿ ಮಾಡಿ ಇದ ನೆಡುವುದು, ಅದಕ್ಕೆ ಸ್ವಲ್ಪ ಗೊಬ್ಬರ ಮತ್ತೆ ನಮ್ಮ ಹಟ್ಟಿ ರಾಸಾಯನಿಕ ಗೊಬ್ಬರ ಎಲ್ಲ ಹಾಕಿಕೊಂಡು ನೇಜಿ ನೆಡುವುದು, ಮತ್ತೆ ಅದಕ್ಕೆ ಮದ್ದು ಬಿಡ್ತಾ ಇದ್ದೇವೆ. ಮೊದಲು ಬೆಂಕಿ ರೋಗ ಬಂದರೆ ಅದಕ್ಕೆ ನಮ್ಮ ಸುಣ್ಣ ಮತ್ತು ಮೈಲ್ತುತ್ತು ಮಿಶ್ರ ಮಾಡಿ ಬಿಡುವುದು, ಅದರಲ್ಲಿ ಕಮ್ಮಿ ಆಗ್ತದೆ. ಮತ್ತೆ ಗೊಬ್ಬರ ಒಂದು 4-5 ಸರ್ತಿ ಹಾಕ್ತೇವೆ. ಮತ್ತೆ ಇದು ಎಣ್ಣೆ ಸಹ, ಇದು ರೋಗ ಬಂದರೆ ಅದು ಸಹ ಬಿಡ್ತಾ ಇದ್ದೇವೆ. ಈ ರೋಗಗಳ ಬಾಧೆ ಜಾಸ್ತಿ ಆಗಿದೆಯೋ ಅಥವಾ ಕಡಿಮೆ ಆಗಿದೆಯೋ? ಎಣ್ಣೆ ಬಿಡುವಾಗ ಅದು ಕಡಿಮೆ ಆಗ್ತಾ ಬರ್ತದೆ. ಈಗ ಮೊದಲೆಲ್ಲ ಮಾಡ್ತಾ ಇದ್ದಿದ್ದಕ್ಕೂ ಈಗ ಮಾಡೋದಕ್ಕೂ ಏನಾದ್ರು ವ್ಯತ್ಯಾಸ? ಮೊದಲು ಅದು ಕಮ್ಮಿ ಇತ್ತು, ಈಗ ಸ್ವಲ್ಪ ಸ್ವಲ್ಪ ಜಾಸ್ತಿ. ಯಾವ್ಯಾವ ಸ್ವಲ್ಪ ಇದೆ ಕಾರಣ ಅದು ಜಾಸ್ತಿ ಆಗ್ತದೆ. ವರ್ಷದಿಂದ ವರ್ಷಕ್ಕೆ ಮಳೆಯಲ್ಲಿಯೂ ಕೂಡ ಬದಲಾವಣೆ ಆಗಿದೆ, ಉಷ್ಣತೆಯು ಕೂಡ ಜಾಸ್ತಿ ಆಗಿದೆ ಅಂತ ಹೇಳಿ. ಹೌದು ಹೌದು. ನಿಮ್ಮ ಗಮನಕ್ಕೆ ಬಂದಿದೆಯಾ? ಗಮನಕ್ಕೆ ಬಂದಿದೆ. ವಾತಾವರಣದ ಒಂದು ಏರುಪೇರು ಯಾವ ರೀತಿ ತೊಂದರೆ ಕೊಡ್ತಾ ಇದೆ ಈ ಕೃಷಿಗೆ? ವಾತಾವರಣದಲ್ಲಿ ಈ ನಮ್ಮ ಬೇಸಿಗೆಗಳಲ್ಲಿ ಅದು ಸ್ವಲ್ಪ ಇದು ಆಗುದಿಲ್ಲ, ಎಲ್ಲ ಈ ಹುಳ ಉಂಟಲ್ಲ ಅದು ಕಡಿಮೆ ಆಗ್ತದೆ. ಬೇಸಿಗೆ ಜಾಸ್ತಿ ಇದ್ದ ಚಳಿ ಇದ್ದ ಕಾರಣ ಸ್ವಲ್ಪ ಅದು ಜಾಸ್ತಿ ಉಂಟದೆ, ನಮ್ಗೆ ಈ ರೋಗ ಸ್ವಲ್ಪ ಜಾಸ್ತಿ ಇದು ಕಾಣ್ತದೆ. ಈ MO4 ಬಳಸುವುದಕ್ಕಿಂತ ಮೊದಲು ಏನು ಉಪಯೋಗ ಮಾಡ್ತಾ ಇದ್ರಿ ನೀವು? ಅದು ನಾವು ಮೊದಲೆಲ್ಲ ಒಂದು ಜಯ ಮತ್ತೆ ಕಾಯಮ್ಮೆ ಅಂತ, ಕಾಯಮ್ಮೆ ಅದು ಸ್ವಲ್ಪ ಜಾಸ್ತಿ ಮೊದಲು ಎತ್ತರ ಜಾಸ್ತಿ ಬರ್ತದೆ. ಈಗ MO4 ಮಲೆ ಇದು ನಮ್ಮ ಮಲೆಗಳಲ್ಲಿ ಪೈರು ಮಾಡಿದರೆ ಅದು ಸ್ವಲ್ಪ ಜಾಸ್ತಿ ಬರ್ತದೆ. ಈಗ ಕಡಿಮೆ, ಈಗ ನಮ್ಮ ಸುಗ್ಗಿ ಅಂತ ಹೇಳ್ತಾರಲ್ಲ, ಈಗ ಅದು ಸ್ವಲ್ಪ ಮಾಡಿದ್ದೇವೆ, ಈಗ ಅದು ಸ್ವಲ್ಪ ಕಡಿಮೆ ಇದು ಬೆಳೆಯುವುದು ಕಡಿಮೆ. ಅದು ಈ ಜಯ ಮತ್ತೆ ಕಾಯಮ್ಮೆ ಇದಕ್ಕೆಲ್ಲ ಹೋಲಿಸಿದ್ರೆ MO4 ಒಂದು ವಿಶೇಷತೆ ಏನು? MO4 ಜಾಸ್ತಿ ನಮಗೆ ಫಸಲು ಸಿಗ್ತದೆ. ಈಗ ನಾವು ಒಂದು ಹೆಕ್ಟೇರ್ನಲ್ಲಿ, ನಮಗೆ ಪುತ್ತೂರು ತಾಲೂಕಿನಲ್ಲಿ ನಾನು ಫಸ್ಟ್ ಒಂದು ಹೆಕ್ಟೇರ್ನಲ್ಲಿ 68 ಕ್ವಿಂಟಲ್ ಮತ್ತೆ 50 kg ಏನು ನಮಗೆ ಇದು ಬಂದಿದೆ ನಾನು ಪುತ್ತೂರು ತಾಲೂಕಿನಲ್ಲಿ ಫಸ್ಟ್. ಪುತ್ತೂರು ತಾಲೂಕಿಗೆ ಭತ್ತದ ಕೃಷಿಯಲ್ಲಿ ಒಂದು ಹೆಕ್ಟೇರ್ಗೆ 65 ಕ್ವಿಂಟಲ್ ಭತ್ತ ಕೊಯ್ದಿದ್ದೀವಿ. 50 ಕ್ವಿಂಟಲ್ ಅಕ್ಕಿ ಅಲ್ಲ, ಭತ್ತ ಬೆಳೆಸಿದ್ದೇವೆ. ಅಕ್ಕಿ ಅದು ಮಾಡಿ ಅದು ಸ್ವಲ್ಪ ಕಡಿಮೆ ಆಯ್ತು, ಬರ್ತದಲ್ಲ ಮಂತ್ರ. ತಾಲೂಕು ಮಟ್ಟದ ಒಂದು ಪ್ರಶಸ್ತಿ ಕೂಡ ಬಂದಿದೆ. ಹೇಗೆ ಬಂತು ಈ ಒಂದು 65 ಕ್ವಿಂಟಲ್ ಇಳುವರಿ? 65 ಕ್ವಿಂಟಲ್ ಅವರು ಲೆಕ್ಕ ಮಾಡಿದ್ದು. ಇದು ಕೃಷಿ ಇಲಾಖೆಯವರು ಬಂದು 5 ಮೀಟರ್ ಅಗಲ ಚದರ ಚೌಕ ಐದು ಲೆಕ್ಕಾಚಾರ. ಬೆಳೆಸುವ ಬಗ್ಗೆ ಹೇಳಿ, ಬೆಳೆಸುವ ಬಗ್ಗೆ ಹೇಳಿ. 65 ಕ್ವಿಂಟಲ್ ಬರಬೇಕಿದ್ರೆ ಏನೇನು ಮಾಡಿದ್ರಿ? ಹಟ್ಟಿ ಗೊಬ್ಬರ ಮತ್ತೆ ಇದು ರಾಸಾಯನಿಕ ಗೊಬ್ಬರ ಮತ್ತೆ ಮದ್ದು ಎಲ್ಲ ಬಿಟ್ಟು ಆಮೇಲೆ ನಮಗೆ ಫಸಲು ಜಾಸ್ತಿ ಇದು ಕೊಟ್ಟದ್ದು ನಮ್ಮ ಈ ಮಳೆಗಾಲದ ಬಿತ್ತನೆಯಲ್ಲಿ. ಈಗ ಭೂಮಿಯ ಸಿದ್ಧತೆ ಮಾಡುವಂತಹ ಸಂದರ್ಭದಲ್ಲಿಯೂ ಕೂಡ ಸಾಕಷ್ಟು ಕಳೆಗಳೆಲ್ಲ ಬರ್ತವೆ ಅಂತ ಕೇಳಿದೀವಿ. ಈ ಬಗ್ಗೆ ಹೇಳಿ, ಕಳೆಗಳ ನಿರ್ವಹಣೆ ಮಾಡುವುದು ಹೇಗೆ ಮತ್ತೆ ಸರಿಯಾದ ಮಟ್ಟವನ್ನು ಕಾಪಾಡಿಕೊಳ್ಳುವುದು ಹೇಗೆ? ಮಣ್ಣೆಲ್ಲ ಪರೀಕ್ಷೆ ಮಾಡಿ, ನಾವು ಈ ಕೃಷಿ ಇಲಾಖೆಯವರು ಬಂದು ಮಣ್ಣೆಲ್ಲ ತಿಕೊಂಡು ಹೋದ್ರು, ಅವರು ಪರೀಕ್ಷೆ ಮಾಡಿ ಅದಕ್ಕೆ ಸುಣ್ಣ ಮತ್ತೆ ಎಲ್ಲ ಇದಕ್ಕೆ ಹಾಕಬೇಕು. ಯಾಕೆ ಕೊಡಬೇಕು ಸುಣ್ಣ? ಅದು ಇದು ಅದರಲ್ಲಿಂದು ಇದು ಕಮ್ಮಿ ಉಂಟಲ್ಲ ಈ ಮಣ್ಣಿನಲ್ಲಿ ಕಡಿಮೆ ಉಂಟು, ಅದಕ್ಕೆ ನೀವು ಸುಣ್ಣ ಮತ್ತು ಒಂದು ಎಂತ ಅವರು ಹೇಳಿ ಈಗ ಮರೆತು ಹೋಯ್ತು ಅದು, ಅದನ್ನು ಹಾಕಿ ಅಂತ ಹೇಳಿದ್ದಾರೆ. ಅದನ್ನು ಹಾಕಿದ ನಂತರ ಈ ಮಟ್ಟಕ್ಕೆ ಪುತ್ತೂರು ತಾಲೂಕಿನಲ್ಲಿ ಈ ಮಟ್ಟಕ್ಕೆ ಬಂದದ್ದು. ಒಂದು ಎಕರೆಗೆ ಹಾಕುವುದಿದ್ರೆ ಸುಣ್ಣ ಹಾಕುವುದಿದ್ರೆ ಎಷ್ಟು ಹಾಕಬೇಕು, ಹೇಗೆ ಹಾಕುವುದು, ಯಾವಾಗ ಹಾಕುವುದು? ಅದು ನಾವು ನೇಜಿ ನೆಡುವ ಮೊದಲು ಹಾಕಬೇಕು. ಉಳುವಾಗ ನನಗೆ ನಮಗೆ ಟಿಲ್ಲರ್ ಉಂಟು, ಆ ಟಿಲ್ಲರಲ್ಲಿ ಉಳುವಾಗ ಮೊದಲು ಅದಕ್ಕೆ ಹಾಕಬೇಕು. ಮೊದಲು ಅಂದರೆ ಈಗ ಜೂನ್ ಮೊದಲ ವಾರವೋ ಯಾವಾಗ? ಅಲ್ಲ, ನಾವು ಬೇಸಾಯ ಮಾಡುವ ಮೊದಲು ಉಳುವಾಗ ಅದನ್ನು ಹಾಕಬೇಕು. ಉಳಿದು ಯಾವಾಗ? ಮಳೆಗಾಲದ ಪೈರು ಉಂಟಲ್ಲ ಅದಕ್ಕೆ ಹಾಕುವ ಸ್ವಲ್ಪ ಮೊದಲು ಹಾಕಬೇಕು ನಾವು ಉಳುವಾಗ. ಈಗ ಸುಗ್ಗಿ ಅಂತ ಉಂಟಲ್ಲ, ಸುಗ್ಗಿ ಇದು ನೆಡುವಾಗಲೂ ಅದು ನೇಜಿ ನೆಡುವಾಗ ಮೊದಲು ಹಾಕಿ ಉಳುಬೇಕು ಅದನ್ನು. ವರ್ಷಕ್ಕೆ ಎರಡು ಬೆಳೆ ಬೆಳಿತೇವೆ. ಆಮೇಲೆ ಈಗ ಸೊಪ್ಪು ಗೊಬ್ಬರ ಅಂತದೇನಾದ್ರೂ ಹಾಕಿ? ಸೊಪ್ಪು ಮೊದಲು ಹಾಕುತ್ತೀವಿ, ಈಗ ಸೊಪ್ಪು ಕಡಿಯುವಷ್ಟು ಅಲ್ಲಿ ಜನಗಳು ಸಿಗುವುದಿಲ್ಲ. ಸೊಪ್ಪು ಇಲ್ಲ, ಅಲ್ಲ ಸೊಪ್ಪು ಉಂಟು, ಅದೇ ಹಾಕುವಷ್ಟು ಅದು ಜನಗಳು ಸ್ವಲ್ಪ ಕೊಡುವುದು ಅದು ಭಾರಿ ಕಷ್ಟ ಆಗ್ತದೆ. ಇದು ಗಂಡಸರಿಗೆ 500 ರೂಪಾಯಿ, ಹೆಂಗಸರಿಗೆ 300 ಕೊಡಬೇಕು. ಅಷ್ಟು ಹಾಕುವಂತ ಇದು ಸಂದರ್ಭ ಈಗ ಈಗ ಹಟ್ಟಿ ಗೊಬ್ಬರ ನಾವು ಮಾಡಿ ನಾವೇ ಹಾಕುತ್ತೇವೆ. ಹಟ್ಟಿ ಗೊಬ್ಬರ ಮಾಡುವುದು ಅಂದ್ರೆ ಹೇಗೆ? ಇದು ದನಗಳುಂಟಲ್ಲ, ದನಗಳನ್ನು ಕಟ್ಟಿ ನಾವು ತೊಪ್ಪು ತಂದು ಹಟ್ಟಿಗೆ ಹಾಕಿ ಅದು ಸೆಗಣಿ ಗೊಬ್ಬರ ಮಾಡಿ ಅದನ್ನು ನಾವು ಇದು ಗದ್ದೆಗೆ ಹಾಕ್ತೇವೆ. ಪ್ರತಿ ದಿವಸವೂ ಕೂಡ ನೀವು ಸೊಪ್ಪು ತಂದು ಹಾಕಬೇಕಾಗ್ತದೆ? ಎರಡು ದಿವಸ ಅಲ್ಲಲ್ಲ, ದಿನ ತಂದು ಹಾಕ್ತೇವೆ. ಗೊಬ್ಬರ ತೆಗೆಯುವುದು ಯಾವಾಗ? ಅದೊಂದು ತಿಂಗಳಿಗೆ ನಾವು ಗ್ರೂಪ್ ಉಂಟು ಇದು ಧರ್ಮಸ್ಥಳ, ಅದು ಅವರು 4 ಇದ್ದೇವೆ ನಾವು, ಒಂದು ತಿಂಗಳಿಗೆ ಅಲ್ಲ ಒಂದು 5 ವಾರಕ್ಕೊಮ್ಮೆ ತೆಗೆಯುತ್ತಿದ್ದೇವೆ. ಪ್ರಗತಿ ಬಂಧು ಸ್ವಸಹಾಯ ಸಂಘದಲ್ಲಿ? ಹೌದು ಹೌದು. ಶ್ರಮ ವಿನಿಮಯ ಮಾಡ್ತಾರೆ? ಹೌದು. ನಿಮ್ಮ ಸ್ನೇಹಿತರೆಲ್ಲ ಏನ್ ಮಾಡ್ತಾರೆ? ಸ್ನೇಹಿತರೆಲ್ಲ ಒಟ್ಟಿಗೆ ಇದ್ದೇವೆ ನಾವು, ಇದು ಕೆಲಸ ಮಾಡ್ತಾ ಇದ್ದೇವೆ. ನಮ್ಮ ಒಟ್ಟಿಗೆ ಸಂಘದಲ್ಲಿದ್ದವರು ಅವರು ಸಹ ಕೃಷಿ ಮಾಡ್ತಿದ್ದಾರೆ. ಅವರು ಸಹ ಎಲ್ಲರೂ ಕೂಡ ಭತ್ತದ ಕೃಷಿ ಮಾಡುವ? ಇಲ್ಲ ಅಲ್ಲ, ಅವರು ಅವರಿಗೆ ತೋಟ ತೋಟ ಉಂಟು, ಗದ್ದೆ ಇಲ್ಲ, ಗದ್ದೆ ನನಗೆ ಮಾತ್ರ. ಅವರಿಗೆ ಗದ್ದೆ ಬೇಸಾಯದ ಅನುಭವ ಉಂಟಾ? ಉಂಟು. ಎಷ್ಟು ಹಸು ಸಾಕೊಂಡಿದ್ರಿ? ಈಗ ನಮಗೆ 2 ದನಗಳು ಹಾಲು ಕರೆಯುವುದು ಮತ್ತೆ 2 ಅದರ ಕರುಗಳು. ಹಾಲು ಮಾರಾಟ ಮಾಡ್ತೀರಾ? ಮಾಡ್ತೇವೆ. ಇದು ದಿವಸಕ್ಕೆ ಒಂದು 5-6 ಲೀಟರ್ ಆಗ್ತೇವೆ. ಒಂದು ಕಡಿಮೆ ಆಗಿದೆ ಒಂದರಲ್ಲಿ, ಒಂದು ದನದಲ್ಲಿ ಅಷ್ಟು ಆಗ್ತಾ ಇದ್ದೇವೆ. ಸ್ವಲ್ಪ ನಮಗೆ ಖರ್ಚಿಗೆ ಇಟ್ಟು. ಇವುಗಳಿಗೆ ಕೊಡುವಂತಹ ಮೇವು ಮತ್ತೆ ಹಿಂಡಿ ಇದರ ಬಗ್ಗೆ ಹೇಳಿ. ಹಿಂಡಿ ನಾವು ಅದು ಇದು ನೆಲಕಡಲೆ ಹಿಂಡಿ ಮತ್ತೆ ಸಮರ್ಥ ಹಿಂಡಿ ಮತ್ತು ಗೋಧಿ ಭುಸ ಇದನ್ನು ಮಿಶ್ರ ಮಾಡಿ ಕೊಟ್ಟು ಡೈರಿಯವರೇ ಕೊಡುವಂಥದ್ದು ಅಲ್ಲ ಅಲ್ಲ, ನಾವು ಬೇರೆ ಅಂಗಡಿಯಿಂದ. ಅದರಲ್ಲಿ ಏನಾದರೂ ವ್ಯತ್ಯಾಸ ಆದರೆ ಹಾಲಿನ ಇಳುವರಿ ಏನಾದರೂ ಹೆಚ್ಚು ಕಮ್ಮಿ ಆಗ್ತದೆ? ಅದು ಆಗ್ತದೆ, ಆಗ್ತದೆ. ಹೇಗೆ? ಅದು ಸ್ವಲ್ಪ ಹಿಂಡಿ ಹಾಕುವುದರಲ್ಲಿ ಹೆಚ್ಚು ಕಮ್ಮಿ ಆಗಿದ್ರೆ ಅದರಲ್ಲಿ ಹಾಲು ಕಡಿಮೆ ಆಗ್ತದೆ, ಜಾಸ್ತಿ ಹಾಕಿದರೆ ಜಾಸ್ತಿ ಹಾಲು ಬರ್ತದೆ. ಆಮೇಲೆ ಸಣ್ಣ ಕರುಗಳು ಇರ್ತವಲ್ಲ, ಅವುಗಳನ್ನು ಒಂದು ನಿರ್ವಹಣೆ ಮಾಡೋದು ಹೇಗೆ? ಸಣ್ಣ ಕರುಗಳಿಗೆ ಅಂದರೆ ಅವೇ ಅದು ಸ್ವಲ್ಪ ಇದು ಒಂದು 10-15 ದಿವಸ ಇದು ಹಾಲು ಇದು ಮೊಲ ಇದು ಮಾಡ್ತದಲ್ಲ, ಹಾಲು ಕುಡಿತದೆ. ನಂತರ ನಾವು ಸ್ವಲ್ಪ ಸ್ವಲ್ಪ ಅದರ ಬಾಯಿಗೆ ಏನಾದರೂ ಹಾಕಿ ಹಿಂಡಿ ಎಲ್ಲ ಇದ್ರೆ ಅದು ಅಭ್ಯಾಸ ಅಭ್ಯಾಸ ಮಾಡ್ತೇವೆ. ಹುಲ್ಲನ್ನು ನೆಟ್ಟು ಬೆಳೆಸಿದ್ದೀರಾ ನೀವು ಅಥವಾ ಕಾಡು ಹುಲ್ಲು? ಇದು ತೋಟದಲ್ಲಿ ಬಂದ ಹುಲ್ಲನ್ನು ಮಾತ್ರ ಹಾಕಿದ್ದು, ನೆಟ್ಟು ಬೆಳೆಸಲಿಲ್ಲ, ಬೆಳೆಸಿಲ್ಲ. ಆಮೇಲೆ ಈಗ ಭತ್ತದಲ್ಲಿ ಬರುವಂತಹ ಈ ಕೀಟ ರೋಗಗಳ ಬಗ್ಗೆ ಹೇಳಿ, ಅವುಗಳನ್ನು ನಿರ್ವಹಣೆ ಹೇಗೆ ಮಾಡ್ತೀರಿ? ಬಂಬುಚಿ ಅಂತದ್ದು ಅಥವಾ ಬೇರೆ ರೋಗಗಳೇನಾದ್ರೂ? ಬಂಬುಚಿ ಬಂದ್ರೆ ಕದ್ರು ಬರ್ತದಲ್ಲ, ಕದ್ರು ಬರೋದಕ್ಕೆ ಒಂದು ಎಣ್ಣೆ ಬಿಡ್ತೇವೆ. ಏನು ಎಣ್ಣೆ? ಮಾಲೆ ತಂದು ಬಿಡ್ತೇವೆ. ಅದು ಒಂದು ಸಾರಿ ಬಿಡ್ತ ಸಾಕು, ಒಳ್ಳೆ ಅಷ್ಟು ಸ್ವಲ್ಪ ಹೋಗದಿದ್ದರೆ ಒಂದು 2 ಸಾರಿ ಬಿಡ್ತೇವೆ. 2 ಸಾರಿ ಬಿಟ್ಟರೆ ಸಾಕಾಗ್ತದೆ. ಅಂದ್ರೆ ಕೃಷಿ ಇಲಾಖೆಯ ಸಂಪರ್ಕದಲ್ಲಿ ನೀವು? ಹೌದು. ಆಮೇಲೆ ಈಗ ಭತ್ತ ಕೊಯ್ದು ನೀವೇ ಅದನ್ನ ಅಕ್ಕಿ ಮಾಡೋದಕ್ಕೆ ಏನಾದ್ರು ವ್ಯವಸ್ಥೆ ಉಂಟು? ನಾವೇ ಮಾಡ್ತಿದ್ದೇವೆ, ಬೇಯಿಸಿ ನಾವೇ ಮಾಡಿದ್ದೇವೆ. ನಮ್ಮ ಮನೆಯಲ್ಲಿ ಹೆಂಗಸರೆಲ್ಲ ಇದ್ದಾರೆ, ಅಕ್ಕನವರು ತಾಯಂದಿರೆಲ್ಲ ಮಾಡ್ತಿದ್ದಾರೆ. ಈಗ ತಾಯಿ ತೀರಿ ಹೋಗಿದ್ದಾರೆ, ಅಕ್ಕನ ಈಗ ಅವರಿಗೆ ಸ್ವಲ್ಪ ಫ್ರೈ ಆಗಿ ಆಗುದಿಲ್ಲ. ನಾವು ಪುರುಸರೇಟೆಯಲ್ಲಿ ಭತ್ತ ತಗೊಂಡು ಹೋಗಿ ಅಲ್ಲಿಂದ ಅಕ್ಕಿ ಮಾಡಿದ್ದು ಬರುತ್ತೆ ಅಮಿಲಿಗೆ. ಅಕ್ಕಿ ನೀವು ಹಾಕಿದ ಬಂದ ನಿಮ್ಮ ಸಿಗ್ತದೆ? ಹೌದು. ಅವರು ನಮಗೆ ಕೊಡ್ತಾರೆ. ಅದರ ಒಂದು ಕೊಪ್ಪರಿಗೆಯಲ್ಲಿ ಅದು ಅಷ್ಟು ಸಾಕಾಗ್ತದೆ. ನಾವು ಬೆಳೆಸಿದ ಭತ್ತು 60 ಕ್ವಿಂಟಲ್ ಏನಾದರಲ್ಲಿ ಬರ್ತದೆ, ಅದು ಅಲ್ಲಿಗೆ ಸಾಕಾಗ್ತದೆ. ಒಂದು ಕೊಪ್ಪರಿಗೆ ಆಗ್ತದೆ. ನೀವು ಬೆಳೆದಿರುವ ಭತ್ತ ಎಲ್ಲವೂ ಕೂಡ ನಿಮಗೆ ಅಥವಾ ಖರ್ಚು ಮಾರಾಟ ಮಾಡ್ತೀರಿ? ಮಾರಾಟ ಮಾಡ್ತೇವೆ, ಅಕ್ಕಿ ಸ್ವಲ್ಪ ಮಾಡ್ತೀವಿ. ನೀವು ಬೆಳೆದ ಅಕ್ಕಿಯನ್ನು ನೀವೇ ಊಟ ಮಾಡುವಾಗ ಹೇಗೆ ಅನಿಸ್ತದೆ ನಿಮಗೆ? ಅದು ಸ್ವಲ್ಪ ಒಳ್ಳೆ, ನಮ್ಮ ಈ ಪೇಟೆಯಿಂದ ತಂದ ಅಕ್ಕಿಯಿಂದ ನಮಗೆ ಸ್ವಲ್ಪ ರುಚಿ ಜಾಸ್ತಿ ಸಿಗ್ತದೆ. ಅಂದರೆ ಅದನ್ನು ಸಿಹಿ ಒಂದು ಬರ್ತದಲ್ಲ ನಮ್ಮ ಊರಿನ ಅಕ್ಕಿಯಲ್ಲಿ, ಅದು ವಿಟಮಿನ್ ಒಂದು ಸ್ವಲ್ಪ ಜಾಸ್ತಿ ಸಿಗ್ತದೆ ನಮಗೆ. ಮತ್ತೆ ಹೆಚ್ಚು ಹೆಚ್ಚು ಕೆಲಸ ಮಾಡಲಿಕ್ಕೆ ನಿಮಗೆ ಶಕ್ತಿ ಕೂಡ ಬರ್ತದೆ. ಹೌದು. ಈ ಪ್ರಶಸ್ತಿ ಕೊಟ್ಟಿದ್ದು ಯಾವಾಗ? ಅದು 3 ಆಯಿತು. 3 ಆಯ್ತು. ಈಗ ಕಳೆದ ಇದು ಪೈರಿನಿಂದ ನಮಗೆ ಅವರು ಬಂದರು, ಇದು ಜಿಲ್ಲೆ ಇದು ಪಂಚಾಯತಿನಿಂದ ಬಂದರು. ಅದು ಸಹ ಒಂದು 26.5-27 ಕೆಜಿ ಬಂದಿದೆ. ಅದು ಏನಂತ ಬರಲಿಲ್ಲ ನಮಗೆ. ಜಿಲ್ಲಾ ಮಟ್ಟಕ್ಕೆ ಪ್ರಶಸ್ತಿ ಬರಲಿ ಅಲ್ವಾ? ಬರಲಿ. ಹಾಂ ಸರ್, ಈಗ ಒಂದು ಸಾರಿ ನೀವು ಭತ್ತದ ಕಟಾವು ಆದ ನಂತರ, ಅಂದರೆ 2 ಬೆಳೆ ಕಟಾವು ಆದ ನಂತರ ನೀವು ತರಕಾರಿ ಕೂಡ ಮಾಡ್ತೀರಿ ಅಂತ ಕೇಳಿದ್ದೀವಿ, ಹೇಳಿದ್ರ ಬಗ್ಗೆ ಏನೇನು ತರಕಾರಿ? ಸ್ವಲ್ಪ ಇದು ಸೌತೆ ಮಾಡ್ತೇವೆ, ಮತ್ತೇನು ಬೆಳೆಗೆ ಅಲ್ಲಿ ಸಲ ಸಮಯ ಸಾಕಾಗುದಿಲ್ಲಲ್ಲ. ಇದು ಮೆಣಸೆಲ್ಲ ನಡುವಾಗ ಅದು ಸಮಯ ಸಾಕಾಗುದಿಲ್ಲ. ಮೆಣಸು ನಡುವಾಗ ಇದಕ್ಕೆ ಮೊದಲೇ ನಮ್ಮ ಏನೇಳಿ ಇದುಂಟಲ್ಲ, ಮಳೆಗಾಲದ ಪೈರನ್ನು ಕೊಯ್ಲು ಮಾಡಿ ಮತ್ತೆ ಅದು ಅಷ್ಟೇ ಬೇಗ ಇದು ಮೆಣಸೆಲ್ಲ ನಡಬೇಕು. ಈಗ ಸುಗ್ಗಿ ಕೊಯ್ದ ನಂತರ ಮೆಣಸು ನೆಟ್ಟರೆ ಅದು ಆಗುದಿಲ್ಲ. ಈಗ ಮೆಣಸು ನೆಡುವುದಂದ್ರೆ ಹೇಗೆ ಅಂದ್ರೆ, ಮೊದಲೆಲ್ಲ ಸಸಿ ಬೀಜ ಹಾಕಿ ಸಸಿ ಮಾಡಿ ಹಾಕಿ ನೆಡುತ್ತಿದ್ದೆವು. ಈಗ ನಾವು ಮೆಣಸು ನೆಡುವುದಿಲ್ಲ. ಪೇಟೆಯಿಂದ ತಂದು ಒಂದು ನಮಗೆ ಖರ್ಚುಗಳು ಬೇಕಾದ್ರೆ ಒಂದು ಸಾಲು ಅಷ್ಟೇ ಖರ್ಚಿಗಲ್ಲ. ಅಂತ ಇಲ್ಲಿ ಕಾಯಿ ಮೆಣಸೆಲ್ಲ ರುಚಿ ಜಾಸ್ತಿ ಅಲ್ಲ, ಹಾಗೆಲ್ಲ ಮಾಡ್ತೇವೆ ಅಷ್ಟೇ. ಈಗ ಸೋಮವಾರ ಸಂತೆಗೆ ಹೋಗ್ತೀರಿ ನೀವು, ಅಲ್ಲಿಂದ ಒಂದಷ್ಟು ಗಿಡವನ್ನು ಬೀಜವನ್ನು ತಗೊಂಡ್ಬರ್ತೀರಿ, ಒಳ್ಳೆಯ ಗುಣಮಟ್ಟದ್ದು ಅಂತ ಹೇಗೆ ಗ್ಯಾರಂಟಿ? ಒಂದು ಬದನೆ ಗಿಡ ನಾವು ಒಂದು 10 ಇದು ಬದನೆ ಗಿಡ ನೆಟ್ಟಿದ್ದೇವೆ, ಮತ್ತೆ ಏನು ತರಲಿಲ್ಲ ಗಿಡನಲ್ಲೇ ತರಲಿಲ್ಲ. ಅದು ಒಳ್ಳೇದುಂಟು, ಈಗ ಉಂಟು ಒಳ್ಳೇದುಂಟು. ಈ ಚಳಿ ಕಡಿಮೆ ಆಗಿದ್ರಿಂದಾಗಿ ಏನಾದರೂ ಸಮಸ್ಯೆ ಆಗ್ತದೆ ತರಕಾರಿ? ಚಳಿ ಕಡಿಮೆ ಇದ್ದಿದ್ದು ಮೆಣಸಿಗೆ ಸ್ವಲ್ಪ ಇದು ಕಷ್ಟ ಆಗ್ತದೆ. ಅದರ ತುದಿ ಉಂಟಲ್ಲ, ಅದು ಸ್ವಲ್ಪ ಸಣ್ಣ ಸಣ್ಣ ಇದು ಎಲ್ಲ ಆಗಿ ಸ್ವಲ್ಪ ಇದು, ಅದಕ್ಕೆ ಮೈಲು ಸುತ್ತು ಸುಣ್ಣ ಬಿಟ್ಟರೆ ಮಾತ್ರ ಅದು ಚಳಿಗಾಲದಲ್ಲಿ ಒಳ್ಳೇದಾಗ್ತದೆ. ಮುರುಟದಾಗೆ ಮೈಲು ಸುತ್ತು ಸುಣ್ಣ ಬಿಟ್ಟರೆ ಒಳ್ಳೇದಾಗ್ತದೆ. ಅದಕ್ಕೆ ಕೈ ಎಲ್ಲ ಅಗಲ ಬರ್ತದೆ ತುದಿ ತುದಿಯಿಂದ. ಅಂದರೆ ರಸ ಹೀರುವ ಕೀಟ ಏನಾದರೂ ಸಮಸ್ಯೆ ಉಂಟು ಅದರಲ್ಲಿ? ಅದರಲ್ಲಿ ಉಂಟಾಗ್ತದೆ. ಈಗ ಬರೀ ರಾಸಾಯನಿಕ ಸಿಂಪರಣೆ ಮಾಡುವ ಬದಲು ಬೇರೆ ಏನಾದರೂ ಗೋಮೂತ್ರ ಹುಳಿ ಮಜ್ಜಿಗೆ ಸಿಂಪರಣೆ ಮಾಡಲಿಲ್ಲ? ಗೊತ್ತಿಲ್ವೋ ಅಥವಾ ಮಾಡಲಿಲ್ಲ? ಅದು ಗೊತ್ತಿಲ್ಲ ನಮಗೆ, ಮಾಡಲಿಲ್ಲ ಗೊತ್ತಿಲ್ಲ. ಈ ಮುಳು ಸೌತೆ ಅಥವಾ ಸೌತೆ ಕೂಡ ಮಾಡ್ತೀರಿ ನೀವು, ಇದರ ಬಗ್ಗೆ ಹೇಳಿ. ಸೌತೆ ನಾವೇ ಮಾಡ್ತೇವೆ, ಅಂಗಡಿಯಿಂದ ತಂದದ ರುಚಿ ಎಲ್ಲ ಇದು ನಾವು ಊರಿನ ಮಾಡಿ ತರಕಾರಿ ಎಲ್ಲ ನಮಗೆ ರುಚಿ ಆಗುತ್ತೆ. ಸೌತೆ ಎಲ್ಲ ಅದರ ರುಚಿ ಎಲ್ಲ ಜಾಸ್ತಿ ಅಲ್ಲ. ಮಾಡುವ ವಿಧಾನ ಹೇಳಿ, ಈಗ ಹೇಗೆ ಕೃಷಿ ಮಾಡ್ತೀರಿ? ಇದು ನಾವು ಸಾಲು ತೆಗೆದು ಅದರಲ್ಲೇ ಬೀಜ ಹಾಕಿ ಎಷ್ಟು ಅಂತ, ಅದೊಂದು ಎಷ್ಟು, ಒಂದು 5-6 ನಮ್ಮ ಕಾಲಿನ ಮೆಟ್ಟು ಉಂಟಲ್ಲ ಅದನ್ನು ಇಟ್ಟು ನಾವು ಸಾಲು ತೆಗೆಯುದು. ನಾವು ಬೆಜಕುರೆಲ್ಲ ತಂದು ಬೆಂಕಿ ಹಾಕಿ ಅದರಲ್ಲಿ ಇದು ಅದಕ್ಕೆ ಬೆರಣಿ ಎಲ್ಲ ಹಾಕ್ಲಿಕ್ಕೆ ಉಂಟು? ಬೆರಣಿ ಉಂಟು ಉಂಟು ಉಂಟು. ಮತ್ತೆ ಗೊಬ್ಬರ ಎಲ್ಲ ಇಟ್ಟು ಒಳ್ಳೇದು ಇದು ಬರ್ತದೆ. ಮಣ್ಣಾಕುದು ಒಂದು 20-22 ದಿವಸದ ನಂತರ ಎಲ್ಲ ಗೊಬ್ಬರ ಎಲ್ಲ ಹಾಕಿ ಅದಕ್ಕೆ ಸೂಟ ಇದು ಬೂದಿ ಅಂಟ ಎಲ್ಲ ಹಾಕಿ ಎಲ್ಲ ಮತ್ತೆ ಅದಕ್ಕೆ ಮಣ್ಣು ಹಾಕುವುದು, ಹಾಕಿ ಮಡಲು ಇದು ಅದರ ಇದಕ್ಕೆ ಮಡಲು ಹಾಕುವುದು. ಈಗ ಹಾಕಿದ ಬೀಜ ಎಲ್ಲವೂ ಕೂಡ ಮೊಳಕೆ ಬಂದು ಸಸಿ ಆಗ್ತದೆ ಆಗ್ತದೆ. ಕೆಲವೇ ಒಂದು ಸಹ ಬರುದಿಲ್ಲ, ಕೆಲವು ಎಲ್ಲ ಬರ್ತದೆ. ಅದನ್ನು ನಾವು ಗಿಡವನ್ನು ತೆಗೆಯಬೇಕು, ಒಂದೊಂದು ಗೇಣು ಜಾಸ್ತಿ ಸ್ವಲ್ಪ ಇಡಬೇಕಷ್ಟೇ. ಅದು ಗಿಡ ಒಳ್ಳೇದಾಗ್ಲಿಕ್ಕೆ ಇದು ಜಾಸ್ತಿ ಇದ್ದರೆ ಅದು ಒಳ್ಳೇದಾಗುದಿಲ್ಲಲ್ಲ, ಹತ್ರ ಇರಬಾರ್ದು ಇರಬಾರ್ದು. ಆಮೇಲೆ ನೀರು ಕೊಡೋದ್ರ ಬಗ್ಗೆ ಹೇಳಿ. ನೀರು ಇದು ನಾವೆಲ್ಲ ಕೊಡದಲ್ಲಿ ಕೊಡಪಣದಲ್ಲಿ ಕೈಯಲ್ಲೆಲ್ಲ ಇದು ಚೆಲ್ಲುವುದು ನಾವು ಸುರುಸುರಿಗೆ. ನಂತರ ನಾವು ಅದರ ಸಾಲುಗಳಲ್ಲಿ ನೀರು ಬಿಡುವುದು, ಮಣ್ಣು ಮೇಲೆ ಹಾಕಿದ ಮೇಲೆ ಪುನಃ ಒಂದು ಕಣಿ ಆಗ್ತದೆ, ಅದರಲ್ಲಿ ನೀರು ಬಿಡ್ತಾ ಇದ್ದು ಅದೊಂದು ಎರಡು ದಿವಸಕ್ಕ ಮೂರು ದಿವಸಕ್ಕೆ ಬಿಟ್ಟರೆ ಸಾಕಾಗ್ತದೆ. ಆಮೇಲೆ ಏನಾದರೂ ಗೊಬ್ಬರ ಹಾಕಬೇಕಾಗ್ತದೆ? ಇಲ್ಲ ಇಲ್ಲ, ಆಮೇಲೆ ಗೊಬ್ಬರ ಇಲ್ಲ. ಇಲ್ಲ ಇಲ್ಲ ಇಲ್ಲ. ಆಮೇಲೆ ಈಗ ಇದು ಮಿಡಿ ಮುರುಟುವಂತದ್ದು ಅಂತ ಸಮಸ್ಯೆ ಬರ್ತದೆ ಅಂದ್ರೆ ಬರ್ತದೆ, ಅದನ್ನು ಏನು ಮಾಡ್ಲಿಕ್ಕೆ ಆದಿಲ್ಲ, ಅದರಲ್ಲಿ ಆಗುದಿಲ್ಲ. ಒಳ್ಳೆದಿರುದು ಮಾತ್ರ ತಗೊಂಡು ಹೋದ. ಆಮೇಲೆ ಈಗ ಮುಳ್ಳು ಹಂದಿನೋ ಕಾಡು ಹಂದಿನೋ ಬರ್ತದೆ ಬರ್ತದೆ, ನಾವು ಅಲ್ಲಿ ಮಲಗುದು. ಈಗ ಫೈರ್ ಎಲ್ಲ ಇದಾಗಿದೆ, ನಾವು ಅಲ್ಲಿಯೇ ಮಲಗುದಲ್ಲ, ಅಲ್ಲೇ ಮಲಗುದ, ಅಲ್ಲೇ ಮಲಗುದು. ಅಲ್ಲಿ ಅಂದ್ರೆ ಇದು ಗದ್ದೆ ಹತ್ತಿರದಲ್ಲಿ ಸೆಟ್ ಹಾಕಿ ಅಲ್ಲಿ ಮಲಗುತ್ತೇವೆ. ರಾತ್ರಿಯಲ್ಲಿ ಏನಾದ್ರು ಬರುದು ಬರ್ತೇವೆ. ನಮ್ಮ ಮಳೆ ಇದರಲ್ಲಿ ಎದ್ದು ಇದು ಡಬ್ಬಿ ಉಂಟಲ್ಲ, ಡಬ್ಬಿಗೆ ನಾವು ಡಬ್ಬ ಡಬ್ಬ ಅಂದ್ರೆ ಶಬ್ದ ಮಾಡ್ತಾ ಇದ್ದೆ. ಎಷ್ಟು ದಿವಸ ಮಲಗಬೇಕಾಗ್ತದೆ? ಅದೊಂದು ಇದು ಪೈರು ಒಂದು ತಿಂಗಳೆಲ್ಲ ಬೇಕಾಗ್ತದೆ. ಅಲ್ಲಿ ಮಲಗುವುದು ಅಣ್ಣ ಮತ್ತು ನಾನು ಇಬ್ಬರು, ಧೈರ್ಯಕ್ಕೆ ಇಬ್ರು. ಹೌದು, ಸಾಕಾಗುದಿಲ್ಲ. ಅಲ್ಲ ಸಾಕಾಗ್ತದೆ, ತೊಂದರೆ ಇಲ್ಲ, ಏನು ಹೆದರಿಕೆ ಏನಿಲ್ಲ. ಆದ್ರೆ ಒಬ್ಬರಿಗೆ ನಿದ್ರೆ ಬಂದ್ರೆ ಅವರು ಎಚ್ಚರಿಕೆ ಇದ್ದಾರೆ, ಅವರು ಎಚ್ಚರಿಕೆ ಇದ್ದರೆ ನಮ್ಮ ನನಗೆ ಒಟ್ಟಿಗೆ ಮಾಗಲಿಕ್ಕಿಲ್ಲ. ಅಲ್ಲ ಮಲಗುತ್ತೇವೆ ಒಟ್ಟಿಗೆ. ಅಲ್ಲ ಅವರಿಗೆ ನಿದ್ರೆ ಬಂದ್ರೆ ನಾನು ಎಚ್ಚರಿಕೆ ಇರ್ತೇವೆ, ನನಗೆ ನಿದ್ರೆ ಅವರು ಎಚ್ಚರಿಕೆ ಇದ್ದಾರೆ. ಆದ್ರೆ ಎದ್ದು ಗದ್ದೆಗೆ ಮೇಲೆ ಸುತ್ತು ಬರ್ತೇವೆ. ಈಗ ಹಂದಿ ಬಂದಿದೆ ಅಂತ ಹೇಗೆ ಗೊತ್ತಾಗ್ತದೆ? ಅದು ಗೊತ್ತಾಗ, ನಾವು ಮಲಗಿದ್ದು ಇದುವರೆಗೆ ಡಬ್ಬ ಡಬ್ಬ ಇದು ನೀರಿದ್ದು ಅದು ಶಬ್ದ ಜಾಸ್ತಿ ಆಗ್ತದಲ್ಲ ಓಡುವಾಗ, ಅದು ಶಬ್ದ ಜಾಸ್ತಿ ಆಗ್ತದೆ. ಮತ್ತೆ ಅದರ ಇಡೆಯಿಂದ ಓಡುವಾಗಲೂ ಇದು ಗದ್ದೆ ಇದು ಪೈರಿಂದ ಇಡೆ ಓದುವಾಗಲೂ ಶಬ್ದ ಆಗ್ತದೆ ಅದು. ಆಮೇಲೆ ಈಗ ಸಾಮಾನ್ಯವಾಗಿ ಈಗ ತರಕಾರಿ ಮಾಡುವಂಥವ್ರು ಈ ಹಳೆಯ ಸೀರೆಯೋ ಅಥವಾ ಮೀ ನೆಟ್ಟು ಏನಾದರೂ ಒಂದು ಹಾಕುವಂತ ಒಂದು ಅಭಿಪ್ರಾಯ ಇರ್ತದೆ? ಅಭಿಪ್ರಾಯ ಉಂಟು, ನಾವು ಮಾಡಲಿಲ್ಲ, ಅದರಲ್ಲಿ ಮಾಡಲಿಲ್ಲ ಉಂಟು. ಅದು ಕೇರಳದ ಅಲ್ಲಿ ಜಾಸ್ತಿ ಉಂಟು, ನೋಡಿದ್ದೇವೆ ನಾವು ಇದು ಶಬರಿಮಲೆಗೆಲ್ಲ ಹೋಗುವಾಗ. ಇಲ್ಲಿ ನಾವು ನೋಡಲಿಲ್ಲ ಯಾರಲ್ಲಿ ಇದೆ ನಮ್ಮ ಊರಲ್ಲಿ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಸಕ್ರಿಯವಾಗಿ ನೀವು ತೊಡಗಿಸಿಕೊಂಡಂಥವ್ರು, ಹೇಳಿ ಇದರಿಂದಾಗಿ ನಿಮಗೆ ಯಾವ ರೀತಿ ಉಪಯೋಗ ಆಯಿತು? ನಮಗೆಲ್ಲ ಇದರಿಂದ ಒಂದು ದಿವಸ ಕೆಲಸದಲ್ಲಿ ಮತ್ತು ಒಂದು ಗೊಬ್ಬರ ತುಂಬುವಲ್ಲಿ ಎಲ್ಲ ನಮಗೆ ತುಂಬ ಪ್ರಯೋಜನವಾಗಿದೆ. ಎಲ್ಲ ಜನಗಳೆಲ್ಲ ಸಿಗುವುದಿಲ್ಲ, ಜನಗಳು ಸಿಕ್ಕಿದ್ರೆ ಅವರಿಗೊಂದು 500 ಮತ್ತು ಅವರಿಗೆಲ್ಲ ಇದು ಕುಡಿಯಲಿಕ್ಕೆ ಸ್ವಲ್ಪ ಕೊಡಬೇಕು. ಬೇಡ ಅಲ್ಲ ಊರಿನ ಬಂದರೆ ಅವರಿಗೆ, ನಮಗೆ ಅದು ಅದರಲ್ಲಿ ಧರ್ಮಸ್ಥಳದ ಇದರಲ್ಲಿ ಯಾರು ಅದ ಇದಿಲ್ಲ, ಅಭಿಪ್ರಾಯ ಅಭ್ಯಾಸ ಇಲ್ಲ. ಆದರೆ ಊರಿಂದ ಮಾಡುವಂಥ ನಮ್ಮ ಇದು ಗ್ರಾಮದ ಇದು ಒಳ್ಳೆ ಪ್ರಗತಿ ಬಂದರೆ ಒಳ್ಳೆ ಇದು ಆಗ್ತದೆ, ಕೆಲಸಕ್ಕೆಲ್ಲ ತುಂಬ ಪ್ರಯೋಜನ ಆಗ್ತದೆ. ಈ ಶ್ರಮ ವಿನಿಮಯ ಅಲ್ಲದೆ ಬೇರೆ ಏನು ಮಾಡ್ತೀರಿ ಈ ಸಂಘದಲ್ಲಿ ನೀವು? ಸಂಘದಲ್ಲೆಲ್ಲ ಇದೆ ಎಲ್ಲ ಕೆಲಸದ ಮಾತ್ರ ಮೀಟಿಂಗಿಗೂ ಅಥವಾ ಕೃಷಿ ಮೇಳಕ್ಕೆ ಹೋಗಿ ಒಂದು ಕೃಷಿ ಮೇಳಕ್ಕೆ ಹೋಗಿದೆ. ಇಲ್ಲಿ ನೆಲ್ಲಿಯಡಿಗೆ ಅಲ್ಲಿ ಪ್ರಶಸ್ತಿ ನಮಗೆ ಸಿಕ್ಕಿದ್ದು, ನೆಲ್ಲಿಯಡಿಯಲ್ಲಿ ಆಯಿತು. ಅಲ್ಲಿ ಶಕುಂತಲಾ ಶೆಟ್ಟಿಯವರು ಬಂದು ನನಗೆ ಇದು ಪ್ರಶಸ್ತಿ ಇದು ಮಾಡಿದ್ದು, ಸಾಲು ಒದಿಸಿ ಅವರು ಮಾಡಿದ್ದು. ಈಗ ಬೇರೆ ಬೇರೆ ಕೃಷಿ ಜಮೀನನ್ನು ನೀವು ನೋಡ್ಲಿಕ್ಕೆ ಹೋಗ್ತೀರಾ? ನಾನು ಹೋಗಲಿಲ್ಲ, ಬೇರೆ ಹೋಗಲಿಲ್ಲ, ನಾವೇ ನಮ್ಮ ಸ್ವಂತ ಇದರಲ್ಲೇ ಮಾಡಿ ನಾವು ಇದರಲ್ಲಿ. ಈಗ ಸಮಸ್ಯೆ ಏನಾದರೂ ಬಂದರೆ ಯಾರನ್ನು ಸಂಪರ್ಕ ಮಾಡ್ತೀರಿ? ಸಮಸ್ಯೆ ಬಂದರೆ ನಾವೇ ಅದಕ್ಕೆ ಅಣ್ಣನ ಮತ್ತು ನಾನೆಲ್ಲ ಕೂಡಿ ಇದು ಮಾಡಿ ಚರ್ಚೆ ಮಾಡಿ ಅದಕ್ಕೆ ಇಂತಿ ಹೀಗೆ ಮಾಡುವಂತೇಳಿ. ಹೌದು, ಚರ್ಚೆ ಮಾಡಿ ನಾವೇ ಇದು ಮಾಡಿದ್ದು ಅಷ್ಟೇ. ಒಳ್ಳೆಯದು ಜಯರಾಮ್ ರೈ ಅವರೇ, ಭತ್ತದ ಕೃಷಿಯನ್ನು ಮಾಡ್ತಾ ಇದ್ರಿ, ಜೊತೆಗೆ ತರಕಾರಿ ಕೃಷಿಯನ್ನು ಕೂಡ ಮಾಡ್ತಾ ಇದ್ರಿ. ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಭತ್ತದ ಕೃಷಿಯ ಅನುಭವದ ಕುರಿತು ಪುತ್ತೂರು ತಾಲೂಕು ಪಾಣಾಜೆಯ ಪ್ರಗತಿಪರ ರೈತರಾದ ಜಯರಾಮ ರೈ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ನಿಮ್ಮ ಮನೆಯಂಗಳದಲ್ಲಿ ಅಥವಾ ನಿಮ್ಮ ಮನೆಯ ಮಹಡಿಯ ಮೇಲೆ ತರಕಾರಿಗಳನ್ನು ಬೆಳೆಸಲು ಬಯಸುತ್ತೀರಾ? ಹಾಗಾದರೆ ಇಲ್ಲಿದೆ ಸುವರ್ಣಾವಕಾಶ. ಬಾಯರ್ ಸೆಮಿನಿಸ್ ಕಂಪನಿ ಹೋಮ್ ಗಾರ್ಡನ್ ತರಕಾರಿ ಬೀಜಗಳನ್ನು ಪ್ರಸ್ತುತಪಡಿಸುತ್ತಿದೆ. ಇದೀಗ ಅಮೆಜಾನ್ನಲ್ಲಿ ಅಥವಾ ನಿಮ್ಮ ಹತ್ತಿರದ ಬೀಜದ ಅಂಗಡಿಗಳಲ್ಲಿ ಖರೀದಿಸಿ. ಹೆಚ್ಚಿನ ಮಾಹಿತಿಗೆ ಟೋಲ್ ಫ್ರೀ ಸಂಖ್ಯೆ 1800-120-4049 ಮಾಡಿ. ರೈತ ಬಂಧುಗಳೇ, ಈಗ ಅಣಬೆ ಕೃಷಿಯ ಕುರಿತು ಡಾಕ್ಟರ್ ಸಂತೋಷ್ ಗೌಡ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಡಾಕ್ಟರ್ ಸಂತೋಷ್ ಗೌಡ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮ್ಮ ಆಹಾರದಲ್ಲಿ ಹೆಚ್ಚು ಪೋಷಕಾಂಶ ಇರಬೇಕು ಅಂತ ನಾವು ನಿರೀಕ್ಷೆ ಮಾಡ್ತೀವಿ, ಅದರಲ್ಲಿ ಅಣಬೆ ಎನ್ನುವಂಥದ್ದು ಒಂದು ಪ್ರಮುಖವಾದಂಥ ಒಂದು ಆಹಾರ. ಈ ಅಣಬೆಯ ಒಂದು ವಿಶೇಷತೆ ಏನು, ಅದರ ಒಂದು ಕೃಷಿಯನ್ನು ಯಾವ ರೀತಿ ಮಾಡುವಂಥದ್ದು, ಸ್ವಉದ್ಯೋಗವಾಗಿ ಅಣಬೆ ಕೃಷಿಯನ್ನು ಹೇಗೆ ಮಾಡಬಹುದು, ಈ ವಿಚಾರವಾಗಿ ಮಾತನಾಡಬೇಕಾಗಿದೆ. ಅಣಬೆಯ ವಿಶೇಷತೆ ಏನು ಅಂತ ಹೇಳ್ತೀರಿ? ಅಣಬೆ ಒಂದು ಶಿಲೀಂಧ್ರ ಜಾತಿಗೆ ಸಂಬಂಧಪಟ್ಟಿದೆ. ಈಗ ನಿಮಗೆಲ್ಲ ಗೊತ್ತಿರುವ ಹಾಗೆ ಸೂಕ್ಷ್ಮಾಣುಜೀವಿಗಳು ಯಾವ ರೀತಿ ಇದ್ದಾವೆ ಅಂತ ಹೇಳಿ, ಸೂಕ್ಷ್ಮಾಣುಜೀವಿಗಳ ಹಲವು ವಿಧಗಳಿದ್ದಾವೆ. ಅದರಲ್ಲಿ ದುಂಡಾಣು ಆಗಿರ್ಬೋದು, ಶಿಲೀಂಧ್ರ ಆಗಿರ್ಬೋದು, ವೈರಸ್ ಆಗಿರ್ಬೋದು, ಬೇರೆ ಬೇರೆ ರೀತಿಯ ಒಂದು ಸೂಕ್ಷ್ಮಾಣುಜೀವಿಗಳಿದ್ದಾವೆ. ಈ ಒಂದು ಅಣಬೆ ಅನ್ನೋದು ಶಿಲೀಂಧ್ರ ಜಾತಿಗೆ ಸಂಬಂಧಪಡುತ್ತೆ, ಒಂದು ರೀತಿಯ ಫಂಗಸ್. ಆ ಒಂದು ಶಿಲೀಂಧ್ರ ನಾವು ಸಿಂಗಲ್ ಸೆಲ್ ಪ್ರೋಟೀನ್ ಅಂತೇಳಿ ಕರಿತೀವಲ್ಲ, ಈಗ ಹೆಂಗೆ ಸ್ಪೈರಲಿನ ಯಾವ ರೀತಿನೋ ಇದನ್ನು ಸಹಿತ ಅಣಬೆಯನ್ನು ಸಹಿತ ನಾವು ತಿನ್ನುವುದಕ್ಕಾಗಲಿ ಬಳಸ್ಬೋದು. ಇದರಲ್ಲಿ ಅಣಬೆಯಲ್ಲಿ ಎರಡು ಥರ ವಿಧಗಳಿದ್ದಾವೆ, ಒಂದು ಪಾಯ್ಸನಸ್ ಮಶ್ರೂಮ್ ಅಂತೇಳಿ ಅಂದರೆ ವಿಷಕಾರಿ ಅಣಬೆಗಳು ಅಂತೇಳಿ, ಮತ್ತು ಇನ್ನೊಂದು ಅಂತಂದರೆ ತಿಂತಕ್ಕಂಥದ್ದು ಖಾದ್ಯ ಅಣಬೆ ಅಂತೇಳಿ ಕರಿತೀವಿ, ಅದು ಎಡಿಬಲ್ ಮಶ್ರೂಮ್ಸ್ ಅಂತೇಳಿ ಕರಿತೀವಿ. ಈ ಎರಡು ಅಣಬೆಗಳನ್ನ ನಾವು ಕಾಣ್ತೀವಿ. ಈಗ ವಿಷಪೂರಿತವಾದಂತಹ ಅಣಬೆ ತಿನ್ನುವುದಕ್ಕೆ ಯೋಗ್ಯವಲ್ಲ, ಅದು ಅಪಾಯಕಾರಿಯೂ ಕೂಡ ಹೌದು. ಇದನ್ನು ಗುರುತಿಸುವುದಕ್ಕೆ ಏನಾದರೂ ತಂತ್ರಜ್ಞಾನ ಇದೆಯಾ? ಹಾ, ಖಂಡಿತವಾಗಿಯೂ ಇದೆ ಸರ್. ಈಗ ಇದರಲ್ಲಿ ಮುಖ್ಯವಾಗಿ ನಾವು ಏನು ಮೂರು ಕ್ಯಾರೆಕ್ಟರ್ಗಳನ್ನ ನೋಡ್ಬೋದು. ಅದರಲ್ಲಿ ಮೊದಲನೇದಾಗಿ ಕಲರ್ ಅಂದರೆ ಬಣ್ಣ, ಬೇರೆ ರೀತಿಯ ಬಿಳಿ ಅಲ್ಲದೆ ಬೇರೆ ರೀತಿಯ ಆಗಿರ್ತಕ್ಕಂಥ ಬಣ್ಣಗಳದ ಒಂದು ಅವು ಪಾಯ್ಸನಸ್ ಮಶ್ರೂಮ್ ಅಟ್ರಾಕ್ಟಿವ್ ಆಗಿರ್ತವೆ, ಅಂದರೆ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಆಗಿರ್ತವೆ, ಕೆಟ್ಟ ವಾಸನೆ ಇರುತ್ತೆ, ಮತ್ತೆ ಡಿಫ್ರೆಂಟ್ ಆಗಿ ರೆಡ್ ಕಲರ್ ಆಗಿ ಅಟ್ರಾಕ್ಟ್ ಮಾಡ್ತೇವೆ. ಅದರಲ್ಲಿ ಅಮೆನಿಟಾ ಸ್ಪೀಸೀಸ್ ಅಂತೇಳಿ ತುಂಬಾ ಒಂದು ಪಾಯ್ಸನಸ್ ಆಗಿರ್ತಕ್ಕಂಥ ಒಂದು ಮಶ್ರೂಮ್ ಆಗಿರ್ಬೋದು. ಮತ್ತೆ ಇದರಲ್ಲಿ ರಿಂಗ್ ಅಂತ ಬರುತ್ತೆ, ಆ ಒಂದು ಮಶ್ರೂಮ್ ಅಲ್ಲಿ ನೀವು ನೋಡ್ತಿರ್ಬೇಕಾದ್ರೆ ಕೊಡೆ ಬಿಚ್ಚಿದ ಕೆಳಗಡೆ ಒಂದು ಸಣ್ಣ ರಿಂಗ್ ತರ ಇರುತ್ತೆ, ಅದನ್ನು ಸಹಿತ ಒಂದು ಪ್ರಮುಖ ಕ್ಯಾರೆಕ್ಟರ್ ಈ ಒಂದು ಪಾಯ್ಸನಸ್ ಮಶ್ರೂಮ್ನ ಐಡೆಂಟಿಫೈ ಮಾಡೋದಕ್ಕೆ. ಮತ್ತೆ ಅದನ್ನ ನಾವು ಕಟ್ ಮಾಡಿದಾಗ ಕೆಟ್ಟ ಸ್ಮೆಲ್ ಬರುತ್ತೆ, ಆ ರೀತಿ ಕೆಟ್ಟ ಸ್ಮೆಲ್ ಬಂತು ಅಂತಂದ್ರೆ ಅದು ವಿಷಪೂರಿತ ಅಣಬೆ ಅಂತೇಳಿ. ಈ ವಿಷಪೂರಿತ ಅಣಬೆಗಳನ್ನ ನೀವು ಕರೆಕ್ಟ್ ಆಗಿ ಗುರುತಿಸಬೇಕು, ಇಲ್ಲ ಅಂತಂದ್ರೆ ಕೆಲವೊಂದು ಟೈಮ್ ಹೆಂಗಾಗುತ್ತೆ ಅಂತಂದ್ರೆ ಅದು ಕಲರ್ ಇಲ್ಲದೆ ಇದ್ರೂ ಸಹಿತ ಕೆಲವೊಂದು ಟೈಮ್ ಕೆಟ್ಟ ಸ್ಮೆಲ್ ಬಂದು ಅದು ಪಾಯ್ಸನಸ್ ಅಣಬೆ ಆಗಿರುತ್ತೆ. ನೀವು ಅದನ್ನ ನಾವು ಕಾಮನ್ ಆಗಿ ತಿಂದ್ಬಿಟ್ರೆ ನಮಗೆ ಒಂದು ಫುಡ್ ಪಾಯ್ಸನ್ ಆಗಿರ್ಬೋದು, ಸ್ಟಮಕ್ ಇದಾಗಿರ್ಬೋದು, ಮತ್ತೆ ಕೆಲವೊಂದು ಟೈಮ್ ಸತ್ತೋಗುವಂತ ಚಾನ್ಸಸ್ಸು ಇರುತ್ತೆ ಆ ಈ ಒಂದು ಅಣಬೆಯ ಒಂದು ಪಾಯ್ಸನಸ್ ಅಲ್ಲಿ. ಅದೇ ನೀವು ಎಡಿಬಲ್ ಮಶ್ರೂಮ್ ಅಥವಾ ಖಾದ್ಯ ಅಣಬೆ ಅಂತ ಹೇಳಿ ಕರಿತೀವಿ, ಈ ಒಂದು ಖಾದ್ಯ ಅಣಬೆಯನ್ನು ನಾವು ತಿನ್ಬೋದು. ಇದರ ಪ್ರೋಟೀನ್ ತುಂಬಾ ರಿಚ್ ಆಗಿರುತ್ತೆ, ಮತ್ತೆ ಡೈಜೆಸ್ಟಿವ್ ಸಿಸ್ಟಮ್ ಎಲ್ಲ ಚೆನ್ನಾಗಿ ವರ್ಕೌಟ್ ಆಗುತ್ತೆ ನಮ್ದು, ಮತ್ತೆ ಫೈಬರ್ ಕಂಟೆಂಟು ಜಾಸ್ತಿ ಇರುತ್ತೆ. ಆ ಒಂದು ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಮನುಷ್ಯರು ನಾವು ತಿನ್ನೋದಕ್ಕೆ ಸಹಾಯ ಆಗುತ್ತೆ. ಈಗ ಅಣಬೆ ಕೃಷಿಯ ಬಗ್ಗೆ ಪ್ರಸ್ತಾಪ ಮಾಡುವಾಗ ಅಣಬೆಯ ಒಂದು ವಿಶೇಷತೆಯ ಬಗ್ಗೆ ಕೂಡ ನಾವು ಹೇಳಬೇಕು. ಬೇರೆ ಖಾದ್ಯ ಅಥವಾ ಆಹಾರಕ್ಕೆ ಹೋಲಿಸಿ ನೋಡಿದಾಗ ಅಣಬೆಯ ಒಂದು ಮಹತ್ವ ಏನು ಮತ್ತು ಇದರ ಒಂದು ಕೃಷಿಯನ್ನು ಯಾಕೆ ಮಾಡಬೇಕು ಅಂತ? ಈಗ ನಾವು ಸಮಗ್ರ ಕೃಷಿ ಪದ್ಧತಿಯಲ್ಲಿ ಇದು ಒಂದು ಅಣಬೆಯ ಕೃಷಿಯು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಈಗ ಕೆಲವೊಂದು ಈಗ ಲಾಕ್ಡೌನ್ ಆಗಿಂದ ನಮಗೆ ಗೊತ್ತಾಗಿರೋದು ಏನು ಅಂತಂದರೆ, ಈಗ ಅಗ್ರಿಕಲ್ಚರ್ದು ಬೆಳೆಗಳಾಗಿರ್ಬೋದು ಅಥವಾ ತೋಟಗಾರಿಕೆ ಬೆಳೆಗಳಾಗಿರ್ಬೋದು, ಅವನ್ನ ಬೆಳಿಬೇಕು ಅಂತಂದರೆ ನಮಗೆ ಹೊಲ ಬೇಕು, ದೊಡ್ಡ ದೊಡ್ಡ ಕಂಟೈನರ್ ಇದು ಬೇಕು. ಬಟ್ ಆದರೆ ಈ ಒಂದು ಅಣಬೆ ಕೃಷಿಯನ್ನು ಮಾಡಬೇಕಾದ್ರೆ ಮನೆಯಲ್ಲೇ ಮಾಡ್ಬೋದು, ಮನೆಯಲ್ಲಿ ಒಂದು ರೂಮ್ ಇದ್ದರೆ ಸಾಕು. ಆ ಒಂದು ರೂಮಲ್ಲಿ ನೀವು ಎಲ್ಲ ಒಂದು ಪ್ರಿಕಾಷನರಿ ಮೆಜರ್ಸ್ಗಳನ್ನ ತಗೊಂಡು ಈಸಿಯಾಗಿ ಬೆಳಿಬೋದು. ಇದರಲ್ಲಿ ನಿಮಗೆ ಲಾಸ್ ಅಂತ ಇರೋದಿಲ್ಲ, ಲಾಸ್ ಅಂತ ಯಾವುದೇ ಕಾರಣಕ್ಕೂ ಇರಲ್ಲ. ಯಾಕಂದ್ರೆ ನೀವು ಇದನ್ನ ಪ್ರಿಪೇರ್ ಈಗ ಕಲ್ಟಿವೇಷನ್ ಮಾಡ್ತಕ್ಕಂಥದ್ದಾಗಿರಲಿ ಬೆಳೀತಕ್ಕಂಥದ್ದಾಗಿರಲಿ ತಮ್ಮಷ್ಟಕ್ಕೆ ತಾವೇ ಬೆಳಿಬೋದು. ಮತ್ತು ಇನ್ನೊಂದು ತುಂಬ ಸಿಂಪಲ್ ಮೆಥಡ್ಸ್ ಇದಾವೆ ಬೆಳೆಯೋದಕ್ಕೆ, ಮತ್ತು ಇದರಿಂದ ಲಾಭನೂ ಜಾಸ್ತಿ. ಯಾಕಂದರೆ 1-2% ಲಾಭ ಇದೆ ಆ ಒಂದು ಇದನ್ನು ನಾವು ಹೇಳ್ತಾ ಹೋಗ್ತೇನೆ. ಮತ್ತು ಇದನ್ನು ನಾವು ಮನೆಯಲ್ಲೇ ಮಾಡೋದ್ರಿಂದ ತುಂಬ ಚೆನ್ನಾಗಿ ಇದನ್ನು ಮಾಡ್ಬೋದು ಅನಿಸುತ್ತೆ. ಈಗ ಸ್ಥಳೀಯವಾಗಿ ಅಂದರೆ ಈಗ ಕರಾವಳಿ ಪ್ರದೇಶಕ್ಕೆ ಸೂಕ್ತವಾದಂತಹ ಅಣಬೆ ತಳಿಗಳು ಯಾವ್ಯಾವು ಮತ್ತು ಅವುಗಳ ಒಂದು ವಿಶೇಷತೆ ಏನೇನು? ಈಗ ನಾವು ಅಣಬೆಯಲ್ಲಿ ನಾವು ನೋಡಬೇಕಾದ್ರೆ 1800 ಸ್ಪೀಸೀಸ್ಗಳು ಇದ್ದಾವೆ ಒಟ್ಟು ಪ್ರಪಂಚದಲ್ಲಿ. ನಮ್ಮ ಒಂದು ಇದರಲ್ಲಿ ನಾವು ಟೋಟಲ್ ಆಗಿ ಈಗ ಎಡಿಬಲ್ ಮಶ್ರೂಮ್ ಅಂತ ಹೇಳಿ ಕರೀತಕ್ಕಂಥದ್ದು ಇಂಡಿಯಾದಲ್ಲಿ 4 ಸ್ಪೀಸೀಸ್ನ ನಾವು ಎಡಿಬಲ್ ಅಂತ ಹೇಳಿ ಕರಿತೀವಿ. ಆ ಒಂದು ಎಡಿಬಲನ್ನು ನಾವು ಕರ್ನಾಟಕದಲ್ಲಿ ಎಲ್ಲ ಪ್ರದೇಶಗಳಲ್ಲೂ ಬೆಳಿಬೋದು 4 ಇದನ್ನು. ಬಟ್ ಆದರೆ ಮುಖ್ಯವಾಗಿ ನಮ್ಮ ಕರಾವಳಿ ಪ್ರದೇಶಕ್ಕೆ 2 ಥರ ಅಣಬೆಗಳನ್ನ ನಾವು ಪ್ರಿಫರ್ ಅಂದರೆ ರೆಕಮೆಂಡ್ ಮಾಡ್ತೀವಿ. ಅದರಲ್ಲಿ ಒಂದು ಚಿಪ್ ಅಣಬೆ ಅಂತೇಳಿ, ಮತ್ತು ಒಂದು ಮಿಲ್ಕಿ ಮಶ್ರೂಮ್ ಅಥವಾ ಹಾಲಣಬೆ ಅಂತೇಳಿ. ಈ 2 ಅಣಬೆಗಳನ್ನ ನಾವು ಈ ಒಂದು ಪ್ರದೇಶಕ್ಕೆ ಹೇಳ್ತೀವಿ. ಯಾಕಂದರೆ ಈ ಒಂದು ಪ್ರದೇಶದಲ್ಲಿ ನಾವು ಟೆಂಪರೇಚರ್ ಜಾಸ್ತಿ ಇರೋದ್ರಿಂದ ಮತ್ತು ಹ್ಯುಮಿಡಿಟಿನೂ ಜಾಸ್ತಿ ಇರೋದ್ರಿಂದ ಈ ಒಂದು ಪ್ರದೇಶಕ್ಕೆ ಅತಿ ಸೂಕ್ತವಾಗಿರ್ತವೆ. ಅದೇ ನೀವು ಬಟನ್ ಮಶ್ರೂಮ್ ಅಥವಾ ದುಂಡಣಬೆ ಅಥವಾ ಪ್ಯಾಡಿಸ್ಟಮ್ ಮಶ್ರೂಮ್ನ ಇಲ್ಲಿ ಬೆಳೆಯೋಕ್ಕಾಗೋದಿಲ್ಲ. ಯಾಕಂದರೆ ಇಲ್ಲಿ ಟೆಂಪರೇಚರ್ ತುಂಬ ಜಾಸ್ತಿ ಇದೆ, ಅವಕ್ಕೆಲ್ಲ ಟೆಂಪರೇಚರ್ 16-20 ಡಿಗ್ರಿ ಒಳಗಡೆ ಬೇಕಾಗುತ್ತೆ. ಆ ಒಂದು ಈ 2 ತಳಿಗಳು, ಈ ಆಯಿಸ್ಟರ್ ಮಶ್ರೂಮು ಮತ್ತು ಮಿಲ್ಕಿ ಮಶ್ರೂಮ್ ಅಂತೇಳಿ ಕರಿತೀವಿ. ಈ 2 ಚಿಪ್ಪಣಬೆನ ಆಯಿಸ್ಟರ್ ಮಶ್ರೂಮ್ ಅಂತೇಳಿ ಕರೀತಾರೆ, ಹಾಲಣಬೆನ ಮಿಲ್ಕಿ ಮಶ್ರೂಮ್ ಅಂತೇಳಿ ಕರೀತಾರೆ. ಈ 2 ಸ್ಪೀಸೀಸ್ಗಳನ್ನ ನಾವಿಲ್ಲಿ ಬೆಳಿಬೋದಾಗಿದೆ. ಈಗ ಸ್ಥಳೀಯವಾಗಿ ಯಾವ ವಸ್ತುವನ್ನು ನೀವು ಮಾಧ್ಯಮ ಅಥವಾ ಮೀಡಿಯಾ ಆಗಿ ಉಪಯೋಗಿಸ್ತೀರಿ, ಆಮೇಲೆ ಇದರ ಒಂದು ತಯಾರಿ ಎಲ್ಲ ಪೂರ್ವ ತಯಾರಿ ಅಂದರೆ ಏನೇನು ಮಾಡಬೇಕಾಗ್ತದೆ? ಇದಕ್ಕೆ ನಾವು ಈಗ ಆಯಿಸ್ಟರ್ ಮಶ್ರೂಮ್ ಆಗಿರ್ಬೋದು ಮತ್ತು ಮಿಲ್ಕಿ ಮಶ್ರೂಮ್ ಆಗಿರ್ಬೋದು, ಈ 2 ಮಶ್ರೂಮ್ಗಳಿಗೆ ನಾವು ಪ್ಯಾಡಿಸ್ಟ್ರಾ ಅಂತ ಅದು ಭತ್ತದ ಹುಲ್ಲನ್ನು ನಾವು ಮೇಜರಾಗಿ ಬಳಸ್ತಾ ಇದ್ವಿ. ಈ ಒಂದು ಭತ್ತದ ಹುಲ್ಲನ್ನು ಮಾಧ್ಯಮವಾಗಿ ಇಟ್ಟುಕೊಂಡು ನಾವು ಇದನ್ನು ಬೆಳಿಬೋದು. ಫಸ್ಟ್ ಏನು ಮಾಡಬೇಕು ಅಂದರೆ ಒಂದು ಕತ್ಲ ಕೋಣೆ ಇರಬೇಕು, ಒಂದು ಕತ್ಲ ಕೋಣೆ. ಯಾಕಂದರೆ ಈ ಒಂದು ಮಶ್ರೂಮ್ನ ಬೆಳಿಬೇಕಾದ್ರೆ, ಈ ಒಂದು ಅಣಬೆಯನ್ನು ಬೆಳಿಬೇಕಾದ್ರೆ ನಿಮಗೆ ಕತ್ಲು ರೂಮ್ 18 ಕತ್ಲಲ್ಲಿರಬೇಕು ಅದು ಪೂರ್ತಿ. ಆ ಒಂದು ಪ್ರದೇಶವನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಆ ಒಂದು ಪ್ರದೇಶ ಸೆಲೆಕ್ಟ್ ಮಾಡಿಕೊಂಡು ರೂಮ್ ತುಂಬ ಕ್ಲೀನಾಗಿ ಇಟ್ಕೋಬೇಕು. ಯಾಕಂದರೆ ಅದು ಶಿಲೀಂಧ್ರ ಆಗಿರೋದ್ರಿಂದ ಕಂಟಾಮಿನೇಷನ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಹಂಗಾಗಿ ಮನೆಯೆಲ್ಲ ಕ್ಲೀನಾಗಿ ವಾಶ್ ಮಾಡಿ ಸ್ಯಾನಿಟೈಸರಿಂದ ಕ್ಲೀನ್ ಮಾಡ್ಕೊಂಡೋದಾಗಲಿ ಅಥವಾ ಎಥನಾಲಿಂದನೂ ಸಹಿತ ನೀವು ಕ್ಲೀನ್ ಮಾಡಿಟ್ಟುಕೊಂಡು ಅಲ್ಲಿ ಗಾಳಿ ಆಡಬಾರ್ದು ಜಾಸ್ತಿ ಗಾಳಿ ಆಡಬಾರ್ದು. ಮತ್ತು ಈಗ ಡಾರ್ಕ್ ರೂಮ್ ಎಲ್ಲ ರೆಡಿ ಇತ್ತು ಅಂತಂದರೆ ನೆಕ್ಸ್ಟು ನೀವು ಈ ಒಂದು ಪ್ರೊಸೆಸ್ಸನ್ನು ಸ್ಟಾರ್ಟ್ ಮಾಡ್ಕೋಬೋದು. ಯಾವ ರೀತಿ ಕಲ್ಟಿವೇಷನ್ ಮಾಡೋದನ್ನು ಅಂತ ಹೇಳಿ ನೀವು ಸ್ಟಾರ್ಟ್ ಮಾಡ್ಕೋಬೋದು. ಈಗ ಕಲ್ಟಿವೇಷನ್ ಅಂದ್ರೆ ಇದನ್ನು ಬೇಸಾಯ ಕ್ರಮ ಅಂದರೆ ಏನೇನು ಕ್ರಮಗಳನ್ನು ಅನುಸರಿಸಬೇಕು ಮತ್ತು ಯಾವ ರೀತಿಯ ಕಚ್ಚಾ ವಸ್ತುಗಳೆಲ್ಲ ಬೇಕಾಗ್ತವೆ, ಅವುಗಳನ್ನು ಪೂರ್ವಸಿದ್ಧತೆ ಎಲ್ಲ ಹೇಗೆ ಮಾಡ್ಕೊಳ್ಳುವಂಥದ್ದು? ಕಚ್ಚಾ ವಸ್ತುಗಳು ಯಾವ್ಯಾವು ಅಂತಂದರೆ ಸ್ಪಾನ್ ಅಥವಾ ಒಂದು ಈ ಒಂದು ಮಶ್ರೂಮ್ನ ಬೀಜ ಅಂತ ಹೇಳಿ ಕರಿತೀವಿ, ಅದನ್ನು ನಾವು ತೊಗೊಂಡು ಬರಬೇಕು. ಇಲ್ಲಾಂದರೆ ನೀವೇ ತಯಾರು ಸಹಿತ ಮಾಡ್ಕೋಬೋದು. ಬಟ್ ಅದು ತಯಾರು ಮಾಡ್ಕೋಬೇಕಂದ್ರೆ ಇದನ್ನು ತೊಗೊಂಡಿರಬೇಕು. ಒಂದು ಸರಿ ಆದರೂ ನಾವು ಸ್ಪಾನ್ನ ತೊಗೊಂಡ್ಬರಲೇಬೇಕು, ಇಲಾಖೆಯಿಂದ ಆಗಿರ್ಬೋದು ಅಥವಾ ಕೃಷಿ ವಿಶ್ವವಿದ್ಯಾಲಯಗಳಿಂದನಾದರೂ ತೊಗೊಂಡ್ಬರಬೇಕು. ಇನ್ನೊಂದು ಸೆಕೆಂಡ್ ಇದು ಅಂತಂದರೆ ನಿಮಗೆ ಭತ್ತದ ಹುಲ್ಲು ಬೇಕು, ಮತ್ತು ಪಾಲಿಥಿನ್ ಕವರ್ಗಳು ಬೇಕು, ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಸೀಸರು, ರಬ್ಬರ್ ಬ್ಯಾಂಡು, ಮತ್ತು ಸ್ವಲ್ಪ ವಾಟರ್, ಒಂದು ಕಂಟೈನರ್ಗಳು ಇವೆಲ್ಲ ಬೇಕಾಗುತ್ತೆ. ಮತ್ತು ಒಂದು ಬಿಸಿ ಮಾಡೋದಕ್ಕೆ ಸ್ಟವ್ ಎಲ್ಲ ಬೇಕಾಗುತ್ತೆ. ಇಲ್ಲಾಂತಾರೆ ದೊಡ್ಡ ಸ್ಕೇಲಲ್ಲಿ ಮಾಡ್ತೀವಿ ಅಂದರೆ ಒಲೆ ಇದ್ರೂ ಸಾಕು, ಒಲೆ ದೊಡ್ಡ ಒಲೆಗಳು, ದೊಡ್ಡ ದೊಡ್ಡ ಕಂಟೈನರ್ಗಳಿದ್ರೆ ನಡೆಯುತ್ತೆ. ಈ ಒಂದು ಇದನ್ನು ನಾವು ಇಷ್ಟು ನಮಗೆ ಬೇಕಾಗಿರ್ತಕ್ಕಂಥ ಒಂದು ಸಾಮಗ್ರಿಗಳು ಇವೆಲ್ಲ. ವಿವಿಧ ಹಂತಗಳನ್ನು ಹೇಳಿ, ಅಣಬೆ ಕೃಷಿ ಅಂದರೆ ಏನೇನು ಮಾಡಬೇಕಾಗ್ತದೆ? ಈ ಮೊದಲನೇದಾಗಿ ನಾವು ಈ ಒಂದು ಅಣಬೆಗಳಿಗೆ ಏನೇನು ರಾ ಮೆಟೀರಿಯಲ್ಸ್ ಬೇಕಲ್ಲ ಇವೆಲ್ಲವುಗಳನ್ನ ತೊಗೊಂಬಂದು ಇಟ್ಕೋಬೇಕು. ತೊಗೊಂಬಂದು ಇಟ್ಕೊಂಡ ಮೇಲೆ ಫಸ್ಟ್ನೇ ದಿನ ನಾವು ಏನು ಮಾಡಬೇಕು ಅಂತಂದರೆ ಭತ್ತದ ಹುಲ್ಲು ಏನು ಇದನ್ನ ಮಾಡಿರ್ತೀರ ಅದನ್ನ ಕಟ್ ಮಾಡಬೇಕು. ಅದು ಹೆಂಗೆ ಅಂದರೆ ಒಂದು 3 ಸೆಂಟಿಮೀಟ್ರ್ ಅಥವಾ 4 ಸೆಂಟಿಮೀಟ್ರ್ ಮ್ಯಾಕ್ಸಿಮಮ್ ಆಗಿ ಇಡೋ ಹಾಗೆ ಕಟ್ ಮಾಡಬೇಕು. ಮತ್ತು ಹಾಂ, ಸಾಮಾನ್ಯವಾಗಿ 2 ಇಂಚನ್ನು ಸಹಿತ ನಾವು ಬಳಸ್ಬೋದು. ಬಟ್ ಆದರೆ ನೀವು ಸೆಲೆಕ್ಟ್ ಮಾಡಬೇಕಾದ್ರೆ ಭತ್ತದ ಹುಲ್ಲಲ್ಲಿ ಯಾವುದೇ ರೀತಿಯ ಒಂದು ರೋಗ ಅಥವಾ ಕೀಟಗಳು ಇರದೇ ಇರತಕ್ಕಂಥದ್ದನ್ನು ನೋಡ್ಕೋಬೇಕು. ಯಾಕೆಂದರೆ ಲಾಸ್ಟ್ ಟೈಮ್ ಇದಕ್ಕೆ ಹುಳ ಬಂದಿತ್ತು ಅಥವಾ ರೋಗ ಬಂದಿತ್ತು ಅಂದರೆ ಅದೇ ಒಂದು ಇದು ಈ ಒಂದು ಮಶ್ರೂಮ್ ಕಲ್ಟಿವೇಷನ್ ಅಲ್ಲಿ ಬರೋ ಚಾನ್ಸಸ್ ಇರುತ್ತೆ. ಹಂಗಾಗಿ ನಾವು ಮೊದಲನೇದಾಗಿ ಸೆಲೆಕ್ಟ್ ಮಾಡ್ಕೊತಕ್ಕಂಥ ಒಂದು ಸ್ಟ್ರಾ ಅಥವಾ ಏನು ನಾವು ಭತ್ತದ ಹುಲ್ಲು ಇರುತ್ತಲ್ಲ ಆ ಭತ್ತದ ಹುಲ್ಲು ತುಂಬ ಚೆನ್ನಾಗಿರಬೇಕು. ಆ ಭತ್ತದ ಹುಲ್ಲು ಇತ್ತು ಚೆನ್ನಾಗಿತ್ತು ಅಂತಂದರೆ ನಿಮಗೆ ಫಸಲು ಸಹಿತ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ನೀವು ಅದನ್ನು ಭತ್ತದ ಹುಲ್ಲನ್ನ ಕಟ್ ಮಾಡಿ ನೀರಲ್ಲಿ ನೆನೆಸಿಡಬೇಕು. ನೀರಲ್ಲಿ ದೊಡ್ಡ ಕಂಟೈನರಲ್ಲಿ ನೀರಲ್ಲಿ ನೆನೆಸಿಡಬೇಕು. 8 ರಿಂದ 10 ತಾಸುಗಳ ಕಾಲ ನೀರಲ್ಲಿ ನೆನೆಸಬೇಕು ಅದನ್ನು. ಯಾಕೆಂದರೆ ಅದು ಸ್ಮೂತ್ ಆಗಬೇಕು, ಯಾಕಂದರೆ ಭತ್ತದ ಹುಲ್ಲು ಹಾರ್ಡ್ ಆಗಿರುತ್ತೆ ಅದು ಸ್ಮೂತ್ ಆಗಿರಬೇಕು. ಅದಾದಮೇಲೆ ನಾವು ಅದನ್ನು ತಗೊಂಡು ದೊಡ್ಡ ದೊಡ್ಡ ಕಂಟೈನರ್ಗಳಲ್ಲಿ ಒಲೆಯಲ್ಲಾದರೂ ಬೇಯಿಸ್ಬೋದು, ಇಲ್ಲ ಅಂತಂದರೆ ನಾವು ಆಟೋಕ್ಲೇವ್ ಅಂತೇಳಿ ಕರಿತೀವಿ ವಿಶ್ವವಿದ್ಯಾಲಯಗಳಲ್ಲಿ, ಆ ರೀತಿ ಆಟೋಕ್ಲೇವನ್ನಾದರೂ ಮಾಡ್ಬೋದು. ಕುಕ್ಕರ್ನಲ್ಲಿ ಸಹಿತ ಬೇಯಿಸ್ಬೋದು, ಯಾಕಂದರೆ ಸ್ಮಾಲ್ ಸ್ಕೇಲ್ ಮಾಡೋಂಗಿದ್ರೆ ಕುಕ್ಕರ್ಲ್ಲಿ ಬೇಯಿಸ್ಬೋದು, ಇಲ್ಲಾಂದರೆ ದೊಡ್ಡ ದೊಡ್ಡ ಅಂಡೆಗಳಲ್ಲಾದರೂ ಬೇಯಿಸ್ಬೋದು. ಇದನ್ನು ಒಂದು ಸುಮಾರು 1/2 ಗಂಟೆನಾದರೂ ಬೇಯಿಸಬೇಕು. ಆ ರೀತಿ 1/2 ಗಂಟೆ ಬೇಯಿಸಿ ಉದ್ದೇಶ ಅಂತಂದರೆ ಅಲ್ಲಿ ಇರ್ತಕ್ಕಂಥ ಎಲ್ಲ ಸೂಕ್ಷ್ಮಾಣುಗಳು, ಆ ಸೂಕ್ಷ್ಮಾಣು ಜೀವಿಗಳು, ಅದರಲ್ಲಿ ಇರ್ತಕ್ಕಂಥ ಎಲ್ಲ ಸೂಕ್ಷ್ಮಾಣು ಜೀವಿಗಳು ಸಾಯಬೇಕು. ಯಾಕಂದರೆ ನಮ್ಮದು ಮಶ್ರೂಮ್ ಸಹಿತ ಸಿಲಿಂಡರ್ ಆಗಿರೋದ್ರಿಂದ ಇವು ಅದಕ್ಕೆ ಕಾಂಪಿಟೇಷನ್ ಕೊಡಬಾರ್ದು. ಹಂಗಾಗಿ ಆ ಒಂದು ಸೂಕ್ಷ್ಮಾಣು ಜೀವಿಗಳನ್ನ ನಾವು ಸಾಯಿಸಬೇಕು, ಅದರಲ್ಲಿರ್ತಕ್ಕಂಥ ಜೀವಿಗಳನ್ನ. ಮತ್ತು ಅದಾದಮೇಲೆ ನೀವು 1/2 ಗಂಟೆ ಆದಮೇಲೆ ನೀವು ಒಂದು ನೆಲವನ್ನು, ಏನು ನೀವು ಮುಂಚೆ ಏನು ನೋಡ್ಕೊಂಡಿರ್ತೀರ ಆ ಒಂದು ನೆಲವನ್ನು ಅಥವಾ ಕಲ್ಲಿನ ನೆಲವನ್ನು ಕ್ಲೀನ್ ಮಾಡಿಕೊಂಡು ಅದರ ಮೇಲೆ ಈ ಒಂದು ಭತ್ತದ ಹುಲ್ಲನ್ನು ಒಣಗಿಸ್ಬೇಕು. ಒಣಗಿಸ್ಬೇಕಾದ್ರೆ ನೀರು ಭಾಳ ಕಡಿಮೆ ಇರಬೇಕು, ಒಂದು 30-40% ಅಷ್ಟೇ ಮಾಯಿಶ್ಚರ್ ಕಂಟೆಂಟ್ ಇರಬೇಕು. ಆ ರೀತಿ ಅಂದರೆ ಕೈಯಿಂದ ನಾವು ಭತ್ತದ ಹುಲ್ಲು ಹಿಂಡಿದರೆ 1 ಅಥವಾ 2 ನಿಮಿಷ ಮಾತ್ರ ಬೀಳಬೇಕು. ಆ ರೀತಿ ಒಂದು ಪ್ರಿಕಾಷನ್ ತೊಗೋಬೇಕು, ಅದನ್ನ ಕ್ಲೀನಾಗಿ ಒಣಗಿಸ್ಬೇಕು. ಒಣಗಿಸ್ಬೇಕಾದ್ರೆ ನೀವು ಮುಟ್ಟಬೇಕಾದ್ರೂ ಸಹಿತ ಕೈಗೆ ಕ್ಲೀನಾಗಿ ಇಟ್ಕೊಂಡು ಅಥವಾ ಎಥನಾಲಿಂದ ಕೈನ ವಾಶ್ ಮಾಡಿಕೊಂಡೇ ಬಳಸಬೇಕಾಗುತ್ತೆ. ಯಾಕಂದರೆ ನಿಮ್ಮಿಂದನೂ ಸಹಿತ ಸೂಕ್ಷ್ಮಾಣುಜೀವಿಗಳು ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಅದಾದಮೇಲೆ ನೆಕ್ಸ್ಟ್ ನೀವು ಭತ್ತದ ಹುಲ್ಲನ್ನು ನೀವು ಒಣೆ ಹಾಕಿದ ಮೇಲೆ ನೆಕ್ಸ್ಟ್ ಒಂದು ಪಾಲಿಥಿನ್ ಕವರ್ಗಳನ್ನ ತಗೋಬೇಕು. ಆ ಒಂದು ಪಾಲಿಥಿನ್ ಕವರ್ಗಳನ್ನ ತಗೊಂಡು ಸೈಜ್ ಅಂತಂದ್ರೆ 8 ಇಂಚು ಉದ್ದ ಮತ್ತು 5 ಇಂಚು ಅಗಲ, ಆ ರೀತಿ ಅದನ್ನು ತೊಗೋಬೋದು. ಅದನ್ನು ಡಿಫ್ರೆಂಟ್ ಡಿಫ್ರೆಂಟ್ ಸೈಜಲ್ಲಿ ಹೇಳ್ತಾರೆ, 3 ಕೆಜಿ ಬ್ಯಾಗು, 5 ಕೆಜಿ ಬ್ಯಾಗು, 20 ಕೆಜಿ ಬ್ಯಾಗು, ನಿಮ್ಮ ಒಂದು ಕನ್ವೀನಿಯಂಟ್ ಇದು ಆಗೋ ರೀತಿ ನೀವು ಅದನ್ನ ಕವರ್ನ ತಗೋಬೋದು. ಕವರ್ಗೆ ಇಷ್ಟೇ ಅಂತ ಏನು ರಿಸ್ಟ್ರಿಕ್ಷನ್ ಇಲ್ಲ. ಆ ರೀತಿ ಒಂದು 5 ಕೆಜಿ ಬ್ಯಾಗ್ನ ತಗೊಳ್ಳೋದು ಉತ್ತಮ. ಪಾಲಿ ಬ್ಯಾಗ್ನಲ್ಲಿ ತುಂಬಿಸುವಂತಹ ಒಂದು ವಿಧಾನದ ಬಗ್ಗೆ ಹೇಳಿ, ಹಂತ ಹಂತವಾಗಿ ತುಂಬಿಸಬೇಕು ಅಂತ ಹೇಳ್ತೀವಲ್ಲ. ಓಕೆ, ಹಂತ ಹಂತವಾಗಿ ನಾವು ಈಗ ಚಿಪ್ಪಣಿಬೆ ಬೇಸಾಯದ ಬಗ್ಗೆ ಇವತ್ತಿನ ನಾವು ಮುಖ್ಯವಾಗಿ ಮಾತಾಡ್ತಕ್ಕಂಥದ್ದು. ಯಾಕಂದರೆ ಈ ಒಂದು ಬೆಳೆಯನ್ನು ಈ ಒಂದು ಅಣಬೆ ಬೆಳೆಯಲ್ಲಿ ಚಿಪ್ಪಣಿಬೆ ಬೆಳೆಯನ್ನು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಮಿಲ್ಕಿ ಮಶ್ರೂಮ್ಗೆ. ಈ ಒಂದು ಚಿಪ್ಪಣಿಬೆಯಲ್ಲಿ ಹೆಂಗೆ ಯಾವ ರೀತಿ ಮಾಡ್ತೀವಿ ಅಂದರೆ ಮೊದಲನೇ ಒಂದು ಪಾಲಿಥಿನ್ ಕವರ್ ತೊಗೊಂಡ್ಮೇಲೆ ಆ ಕೆಳಗೆ 1 ಸ್ವಲ್ಪ ಸ್ಪಾನನ್ನು ಹಾಕ್ತೀವಿ ಅಥವಾ ಇದು ಒಂದು ಬೀಜವನ್ನು ಹಾಕ್ತೀವಿ, ಅಂದರೆ ಒಂದು 10-15 ಗ್ರಾಮ್ನಷ್ಟು ಬೀಜ ಹಾಕ್ತೀವಿ. ಮತ್ತು ಅದಾದಮೇಲೆ 1 ಲೇಯರ್ನಷ್ಟು ಹುಲ್ಲನ್ನ ಹಾಕ್ತೀವಿ. ಈಗೇನು ಕಟ್ ಮಾಡಿ ಒಣಗಿಸಿ ಆಟೋಕ್ಲೇವ್ ಮಾಡಿ ಏನು ಇಟ್ಟಿರ್ತೀರ ಆ ಹುಲ್ಲನ್ನ ನಾವು ಅಲ್ಲಿ ಹಾಕ್ತೀವಿ, ಸಣ್ಣದಾಗಿ 1 ಲೇಯರ್ ಅಥವಾ 1 ಸೆಂಟಿಮೀಟರ್ ಅಷ್ಟು ಮೇಲೆ ಹಾಕ್ತೀವಿ. ಮತ್ತು ಇನ್ನೊಂದು ಲೇಯರ್ ಸ್ಪಾನ್, ಅಂದರೆ ಆ ಒಂದು ಸ್ಪಾನ್ ಹಾಕ್ತಾಗ ಈ ಅಣಬೆ ಬೀಜ ಏನಿದೆ ಆ ಅಣಬೆ ಬೀಜ ಹಾಕಬೇಕಾದ್ರೆ ನಡೋ ಹತ್ರ ಹಾಕಬಾರ್ದು, ಸುತ್ತಲೂ ಹಾಕಬೇಕು. ಯಾಕಂದರೆ ನಡೋ ಹತ್ರ ಹಾಕಿದರೆ ಅದಕ್ಕೆ ಬರೋದಕ್ಕೆ ಜಾಗ ಇರೋದಿಲ್ಲ, ಯಾಕಂದರೆ ಲೇಯರ್ ಬೈ ಲೇಯರ್ ಇರೋದ್ರಿಂದ. ನೆಕ್ಸ್ಟ್ ಅದಾದಮೇಲೆ ಮತ್ತೆ ಒಂದು ಭತ್ತದ ಹುಲ್ಲು, ಮತ್ತೆ ಅದೇ ರೀತಿಯ ಸ್ಪಾನು, ಭತ್ತದ ಹುಲ್ಲು ಸ್ಪಾನ್, ಇದೇ ರೀತಿ ಒಂದು 6-7 ಸರಿ ಹಾಕಿ ಆ ಒಂದು ತುದಿ ಏನಿರುತ್ತೆ ಆ ಒಂದು ಪಾಲಿಥಿನ್ ಕವರ್ ತುದಿ ಏನಿರುತ್ತೆ ಆ ತುದಿನ ರಬ್ಬರ್ ಬ್ಯಾಂಡ್ ಇಂದ ಮಾಡಬಹುದು, ರಬ್ಬರ್ ಬ್ಯಾಂಡ್ ಇಂದ ಕಟ್ಟಬಹುದು, ಇಲ್ಲಾಂದ್ರೆ ಅದಕ್ಕೆ ಕಾಟನ್ ಬಟ್ಟೆಯನ್ನು ಕಾಟನ್ನ ಇಟ್ಟು ಅಂದ್ರೆ ಹತ್ತಿಯನ್ನು ಇಟ್ಟು ಅದನ್ನ ಬೇಕಾದರೂ ಕವರ್ ಮಾಡಬಹುದು. ನೀವು ಹತ್ತಿ ಇಟ್ಟು ರಬ್ಬರ್ ಬ್ಯಾಂಡ್ ಹಾಕಿದ್ರೆ ತುದಿಯಲ್ಲಿ ತೊಂದರೆ ಇಲ್ಲ. ಅಕಸ್ಮಾತ್ ನಾವು ಹತ್ತಿ ಇಡಕ್ಕಾಗಲ್ಲ, ಜಸ್ಟ್ ರಬ್ಬರ್ ಬ್ಯಾಂಡ್ನೇ ಹಾಕ್ತೀವಿ ಅಂತಂದ್ರೆ ನೀವು ಆ ಒಂದು ರಬ್ಬರ್ ಬ್ಯಾಂಡನ್ನು ಹಾಕಿದ ಒಂದು ಪಾಲಿಥಿನ್ ಕವರ್ಗೆ ಎಲ್ಲ ಕಡೆ ಸುತ್ತಲೂ ಒಂದೊಂದು ತೂತ್ ಮಾಡಬೇಕು. ಯಾಕಂತಂದ್ರೆ ಅದರಲ್ಲಿ ಸೂಕ್ಷ್ಮಾಣುಜೀವಿಗಳು, ಇದು ಅಣಬೆಯನ್ನು ಸಹಿತ ಸೂಕ್ಷ್ಮಾಣುಜೀವಿ ಆಗಿರೋದ್ರಿಂದ ಅದು ಉಸಿರಾಡೋಕ್ಕೆ ಅನುಕೂಲ ಆಗಲಿ ಅಂತೇಳಿ ನಾವು ಅದನ್ನು ತೂತ್ ಮಾಡ್ತೀವಿ. ಹೌದು, ಗಾಳಿ ಸಂಚಾರ ಇರಬೇಕಾಗುತ್ತೆ. ಅದಾದ್ಮೇಲೆ ಆ ಒಂದು ಪ್ಯಾಕ್ ರೆಡಿ ಆಗುತ್ತೆ. ಆ ಒಂದು ಪ್ಯಾಕ್ ರೆಡಿ ಆದ್ಮೇಲೆ ಅದನ್ನ ನೀವು ಡಾರ್ಕ್ ರೂಮ್ ಅಥವಾ ಕತ್ತಲ ಕೋಣೆಯಲ್ಲಿ ಇಡಬೇಕು. 18 ದಿನಗಳ ಕಾಲ ಕತ್ತಲ ಕೋಣೆಯಲ್ಲಿ ಇಡಬೇಕು. ಲೇಯರ್ ಬೈ ಲೇಯರ್ ನೀವು ಅದನ್ನ ಈಗ ಹಗ್ಗವನ್ನ ಕಟ್ಟಿ ಹಗ್ಗದ ಮೇಲೆ ನೇತಾದ್ರೂ ಹಾಕ್ಬೋದು, ಇಲ್ಲ ಅಂತಂದ್ರೆ ಯಾವ್ದಾದ್ರು ಸ್ಲ್ಯಾಬ್ ಇದ್ರೆ ಸ್ಲ್ಯಾಬ್ಗಳ ಮೇಲೆ ಆದ್ರೂ ಇಡ್ಬೋದು, ನಿಮ್ಮ ಒಂದು ಕನ್ವಿನಿಯಂಟ್. ಅದಕ್ಕೆ ಕೆಳಗೆ ಮಾತ್ರ ಇಡಬೇಡಿ, ಒಂದು ಎಲ್ಲ ಕಂಟೈನರ್ ಇದು ಇಟ್ಕೋಬೇಕು, ಮತ್ತೆ ಅದು ಕಂಟಾಮಿನೇಷನ್ ಆಗದೆ ಇರುವ ಹಾಗೆ ನೋಡ್ಕೋಬೇಕು. ಈ ಕೋಣೆಯ ತೇವಾಂಶ ಮತ್ತು ಉಷ್ಣಾಂಶ ಇದನ್ನು ಕಾಪಾಡುವಂತಹದ್ದು ಕೂಡ ಬಹಳಷ್ಟು ಮುಖ್ಯ ಅಂತ ಹೇಳ್ತೀವಿ. ಇದನ್ನು ಹೇಗೆ ಕಾಪಾಡುವಂತಹದ್ದು ಮತ್ತು ಉಷ್ಣಾಂಶವನ್ನೆಲ್ಲ ಯಾವ ರೀತಿ ಮೆಜರ್ ಮಾಡುವಂಥದ್ದು? ಈ ಉಷ್ಣಾಂಶನ ನೀವು ಥರ್ಮೋಮೀಟರ್ ಇಟ್ಟೆ ನಾವು ನೋಡಬೇಕಾಗುತ್ತೆ. ನೀವು ದೊಡ್ಡ ಲಾರ್ಜ್ ಸ್ಕೇಲಲ್ಲಿ ಮಾಡ್ತಾ ಇದ್ರೆ ಈ ಒಂದು ಚಿಪ್ ಅಣಬೇನೆ ಅಂದರೆ 25-28 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರು ಅದರ ಒಳಗಡೆ ಇರಬೇಕಾಗುತ್ತೆ ಒಂದು 18 ದಿನಗಳ ಕಾಲ. ಮತ್ತು ಗಾಳಿ ಸ್ವಲ್ಪ ಅವಾಯ್ಡ್ ಮಾಡಿ, ಗಾಳಿಯನ್ನು ಸ್ವಲ್ಪ ಅಂದರೆ ಪದೇ ಪದೇ ಹೋಗೋದು ಬರೋದು ಹೋಗೋದು ಬರೋದು ಆ ಒಂದು ಕೋಣೆಯಲ್ಲಿ ಮಾಡಬಾರ್ದು. ಯಾಕಂದರೆ ನಾವು ಮನುಷ್ಯರಾಗಿರೋದ್ರಿಂದ ನಮ್ಮಲ್ಲೂ ಸಹಿತ ಸೂಕ್ಷ್ಮಾಣುಜೀವಿಗಳು ಇರ್ತವೆ, ನಾವು ಕೆಮ್ಮೋದು ಗಾಳಿಯಲ್ಲಿ ಓಡಾಡೋದು, ಇದು ಒಂದು ಕಂಟಾಮಿನೇಷನ್ ಆಗೋ ಚಾನ್ಸಸ್ ಇರುತ್ತೆ. ಆ ಒಂದು ಕಂಟಾಮಿನೇಷನ್ ಅವಾಯ್ಡ್ ಮಾಡೋದಕ್ಕೋಸ್ಕರ ದಿನಕ್ಕೆ ಒಂದೇ ಸಾರಿ ಒಂದೇ ಟೈಮಲ್ಲಿ ಹೋಗಿ ಬನ್ನಿ, ಅದನ್ನು ಮಾಯಿಶ್ಚರ್ ಕಂಟೆಂಟ್ನ ನೋಡ್ಕೊಳ್ಳಿ. 25-28 ಡಿಗ್ರಿ ಸೆಲ್ಸಿಯಸ್ ಮೊದಲ 18 ದಿನಗಳ ಕಾಲ ಇದ್ರೆ ಸಾಕಾಗುತ್ತೆ. ಆ ಒಂದು 18 ದಿನಗಳ ಕಾಲ ಆದ್ಮೇಲೆ ನೀವು ಇದನ್ನ ವೈಟ್ ರೂಮ್ ಅಥವಾ ಲೈಟ್ ರೂಮ್ ಅಂತೇಳಿ ಕರಿತೀವಿ, ಆ ಒಂದು ಲೈಟ್ ರೂಮ್ಗೆ ನೀವು ತಗೊಂಡ್ಬರ್ಬೋದು, ಸ್ಥಳಾಂತರಸ ಮಾಡ್ಬೋದು. ಇಲ್ಲಾಂದ್ರೆ ಅದು ಕತ್ತಲ ರೂಮಲ್ಲಿ ಇದ್ರೆ ವಿಂಡೋಗಳನ್ನಾದ್ರೂ ನೀವು ತೆಗಿಬಹುದು, ತೊಂದರೆ ಇಲ್ಲ. ಬೆಳಕು ಬರೋ ಹಾಗೆ ನೋಡ್ಕೋಬೇಕು. ಆ ರೀತಿ ಒಂದು ಬೆಳಕು ಬಂದ್ಮೇಲೆ ಅದು ಪೂರ್ತಿ ಮೈಸೀಲಿ ಅಂತೇಳಿ ಕರಿತೀವಿ, ಆ ರೀತಿ ಒಂದು ಮೈಸೀಲಿಯ ಪೂರ್ತಿ ಅದು ಆ ಒಂದು ನೀವೇನು ಭತ್ತದ ತಂತುಗಳು, ಆ ಒಂದು ಸಿಲಿಂಡರ್ ತಂತುಗಳು ತುಂಬ ಹರಡಿರುತ್ತೆ ಆ ಒಂದು ಇದ್ರ ಮೇಲೆ ಕವರಲ್ಲಿ. ನೀವು ನೋಡ್ಬೇಕಾದ್ರೆ ಫಸ್ಟ್ಗೆ ತುಂಬಬೇಕಾದ್ರೆ ಇಡೀ ಇಡಿಯಾಗಿ ನೀವು ಭತ್ತದ ಹುಲ್ಲಿರುತ್ತೆ, ಬಟ್ ಅದಾದ್ಮೇಲೆ ಎಲ್ಲ ಮೈಸೀಲಿಯ ಬೆಳೆದು ತುಂಬ ಡಾರ್ಕ್ ಒಂದು ಉಂಡೆ ಥರ ಆಗಿರುತ್ತೆ. ಆ ಉಂಡೆ ಥರ ಆಗಿರೋದ್ರಿಂದ ನೀವು ಹೊರಗಡೆ ಹೊರಗಡೆ ಸ್ಥಳಾಂತರ ಮಾಡಿಕೊಂಡು ಆ ಒಂದು ಕವರ್ನ ನೀವು ಬಿಚ್ಚಬೇಕು. ಏನು ಪಾಲಿಥಿನ್ ಕವರ್ ಹಾಕಿರ್ತೀರ ಆ ಒಂದು ಪಾಲಿಥಿನ್ ಕವರ್ನ ಬಿಚ್ಚಬೇಕು. ಈಗ ಉಷ್ಣಾಂಶ ಮತ್ತು ತೇವಾಂಶ ಹೆಚ್ಚು ಕಮ್ಮಿ ಆದರೆ ಏನು, ಅದನ್ನು ಹೇಗೆ ನಿಯಂತ್ರಿಸುವಂತಹದ್ದು ಎನ್ನುವುದು ಒಂದು ವಿಷಯ. ಇನ್ನೊಂದು, ಇದರ ಜೊತೆ ಜೊತೆಗೆ ಈ ಅಣಬೆ ಬೆಳೆಯುವುದರ ಜೊತೆ ಜೊತೆಗೆ ಬೇರೆ ಈಗ ಕಪ್ಪು ಒಂದು ಶಿಲೀಂಧ್ರ ಬೆಳಿಬಹುದು ಅಥವಾ ಒಂದು ನೀಲಿ ಹಸಿರು ಬೇರೆ ಬೇರೆ ಬಣ್ಣದ ಒಂದು ಶಿಲೀಂಧ್ರ ಬೆಳೆಯುವುದನ್ನು ಕೂಡ ನೋಡ್ತೀವಿ, ಕಂಟಾಮಿನೇಷನ್ ಅಂತ ಹೇಳ್ತೀವಲ್ಲ, ಇದರ ಅರ್ಥ ಏನು? ಈಗ ಮೊದಲನೇದಾಗಿ ಟೆಂಪ್ರೇಚರ್ನ ನೀವು ಕೂಲ್ ಮಾಡಬೇಕು ಅಥವಾ ಜಾಸ್ತಿ ಆಗಬೇಕು. ಈಗ 25-28 ಡಿಗ್ರಿ ಇರುತ್ತೆ. ಈಗ ಸಪೋಸ್ 30-32 ಡಿಗ್ರಿ ಹೋದಾಗ ಏನು ಮಾಡಬೇಕು ಅಂದರೆ, ನೀವು ಎಲ್ಲ ಕಾರ್ನರ್ಗಳಲ್ಲಿ ನೀವು ಒಂದು ಮನೆಯಲ್ಲಿ ಏನೇ ಕಾರ್ನರ್ ಇದು ಇರುತ್ತಲ್ಲ ಆ ಒಂದು ಇದರಲ್ಲಿ ನೀರನ್ನ ತುಂಬಿಡೋಂಥದ್ದಾಗಿರಲಿ ಅಥವಾ ಇದರ ಗೋಣಿ ಚೀಲವನ್ನು ನೆನೆಸಿ ಒಂದು ನೆಲಕ್ಕೆ ಹಾಕ್ತಕ್ಕಂಥದ್ದಾದರೆ ಅದು ಟೆಂಪ್ರೇಚರ್ ಕಡಿಮೆ ಆಗುತ್ತೆ. ಬಟ್ ಅದೇ ನೀವು ಟೆಂಪ್ರೇಚರ್ ತುಂಬ ಕಡಿಮೆ ಆಯಿತು ಅಂತಂದಾಗ ನೀವು ಅದನ್ನು ನಾವು ಹೀಟ್ ಮಾಡೋದಕ್ಕೆ ಬೇರೆ ಹೀಟರ್ನ ಆನ್ ಮಾಡಬೇಕಾಗುತ್ತೆ. ಅಂದರೆ ಈಗ ಒಂದೆರಡು ಇವು ಬಂದಿದ್ದಾವೆ ಇಲ್ಲಿ, ಈ ಒಂದು ಸಮಸ್ಯೆ ಬರೋದಿಲ್ಲ ಹೀಟ್ ಮಾಡ್ತಕ್ಕಂಥ ಒಂದು ಕೋಣೆ. ಯಾಕಂದರೆ ನಮಗೆ ಮಿನಿಮಮ್ ಏನಿಲ್ಲ ಅಂತಂದರೆ ಇಲ್ಲಿ 25 ಡಿಗ್ರಿ ಇದ್ದೇ ಇರುತ್ತೆ, ಚಿಪ್ಪಣಿಬೆ ಆರಾಮಾಗಿ ಬರುತ್ತೆ. ಮತ್ತು ಈಗ ನಾವು ಕಂಟಾಮಿನೇಷನ್ ಬಗ್ಗೆ ನೀವು ಇನ್ನೊಂದು ಕ್ವಶನ್ ಕೇಳಿದ್ರಿ, ಆ ಒಂದು ಕಂಟಾಮಿನೇಷನ್ ಮೇಜರಾಗಿ ಬರ್ತಕ್ಕಂಥದ್ದು ಟ್ರೈಕೋಡರ್ಮಾ ಅಂತೇಳಿ ಮತ್ತು ಆಸ್ಪರ್ಜಿಲ್ಲಸ್ ಅಂತೇಳಿ ಎರಡು ಸ್ಪೀಸೀಸ್ಗಳು ಬರ್ತವೆ. ಅವು ಎರಡೂ ಬಂದವು ಅಂತಂದರೆ ನಾವು ಮುಂಚೆನೇ ಹೇಳಿದ್ವಿ ಇವು ಯಾಕೆ ಬರ್ತವೆ ಅಂತಂದರೆ ನಾವು ತುಂಬ ಪದೇ ಪದೇ ಓಡಾಡತಕ್ಕಂಥದ್ದಾಗಲಿ ಈ ಒಂದು ಕಲ್ಟಿವೇಷನಲ್ಲಿ ಕಂಟಾಮಿನೇಷನ್ ಅಂದರೆ ನಮ್ಮ ಕಡೆಯಿಂದನೇ ಅವು ಟ್ರಾನ್ಸ್ಫರ್ ಆಗಿರ್ತವೆ. ಆ ಒಂದು ಆಗಿರ್ತಕ್ಕಂಥದ್ದನ್ನು ಅತಿ ಸೂಕ್ಷ್ಮವಾಗಿ ಗಮನಿಸಿ ಮೊದಲೇ ಏನಾದರೂ ಒಂದು ಬ್ಯಾಗ್ ಅಥವಾ ಎರಡು ಬ್ಯಾಗಿಗೆ ಬಂದರೆ ಆ ಬ್ಯಾಗ್ನ ತೆಗೆದು ಹೊರಗಾಗ್ತಕ್ಕಂಥದ್ದು. ಇಲ್ಲ ಅಕಸ್ಮಾತ್ ನೀವು ಏನಾದರೂ ಕರೆಕ್ಟಾಗಿ ಅಬ್ಸರ್ವ್ ಮಾಡಲಿಲ್ಲ, ಅಕಸ್ಮಾತ್ ನೀವು ಒಂದೆರಡು ದಿನ ಆ ಕಡೆ ನೋಡಲಿಲ್ಲ ಅಂತಂದರೆ ಒಂದು ಎರಡೇ ದಿನದಲ್ಲಿ ಎಲ್ಲ ಬ್ಯಾಗ್ಗಳಿಗೂ ಹರಡ್ಬಿಡುತ್ತೆ. ಆ ರೀತಿ ಹರಡಿದಾಗ ಏನು ಮಾಡಬೇಕು ಅಂದರೆ ಅದು ಪೂರ್ತಿ ಆ ಲಾಟನ್ನು ನಾವು ಕ್ಯಾನ್ಸಲ್ ಮಾಡಬೇಕಾಗುತ್ತೆ. ಯಾಕಂದರೆ ಟ್ರೈಕೋಡರ್ಮಾ ಬಂತಂದರೆ ಅಲ್ಲಿ ಯಾವುದೇ ಒಂದು ಶಿಲೀಂಧ್ರ ಅಥವಾ ಈ ಒಂದು ಅಣಬೆ ಬರುವುದಿಲ್ಲ. ಈ ಅಣಬೆ ಕೊಯ್ಲು ಮಾಡುವಂಥದ್ದು ಮತ್ತು ಪ್ಯಾಕಿಂಗ್ ಮಾಡುವ ಬಗ್ಗೆ ಹೇಳಿ. ಅಣಬೆ ಕೊಯ್ಲು ಮಾಡ್ತಕ್ಕಂಥದ್ದು ನೀವು ಒಂದು 18 ದಿನ ಆದಮೇಲೆ ನೀವೇನು ಸ್ಥಳಾಂತರ ಮಾಡಿರ್ತೀರ ಅಲ್ಲಿ ನಿಮಗೆ 2-3 ವಾರದಲ್ಲಿ ಅಣಬೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ರೀತಿ ಪಾಲಿಥಿನ್ ಕವರ್ನ ತೆಗೆದ್ಮೇಲೆ ಅಲ್ಲಿ ನೀವು ನೀರು ಹಾಕಬೇಕಾಗುತ್ತೆ ಡೈಲಿ. ಅಲ್ಲಿ ಒಂದು 30 ಡಿಗ್ರಿ ಟೆಂಪ್ರೇಚರ್ನ ಮೇಂಟೈನ್ ಮಾಡಿದರೆ ಸಾಕಾಗುತ್ತೆ. ಆ ಒಂದು 30 ಡಿಗ್ರಿ ಟೆಂಪ್ರೇಚರ್ ಮೇಂಟೈನ್ ಮಾಡಿ ಆ ಒಂದು ಅಣಬೆಯಲ್ಲಿ ಒಂದು 2-3 ವಾರದಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನು ನೀವು 3-4 ಕೊಯ್ಲುಗಳನ್ನ ನೀವು ತೆಗಿಬೋದು ಆರಾಮಾಗಿ. ಇಲ್ಲಿ ತುಂಬ ಜನ ರೈತರುಗಳು 4 ಕೊಯ್ಲುವರೆಗೂ ಆರಾಮಾಗಿ ತಗೊಂಡಿದ್ದಾರೆ. ನಾವು ಕಡಿಮೆ ಅಂತಂದ್ರೂ 2 ಕೊಯ್ಲಾದರೂ ನಾವು ಮಾಡ್ಬೋದು. ಮೊದಲನೇ ಟೈಮ್ ಮಾಡ್ತಾ ಇದ್ದೀವಿ ಅಂದರೆ ಚೆನ್ನಾಗಿ ಇದನ್ನು ಮಾಡಿದರೆ 2 ಕೊಯ್ಲಲ್ಲೇ ನಾವು ತಗೋಬೋದು. ಅದು ಹೆಂಗೆ ಅಂತಂದರೆ ಪೂರ್ತಿ ಅಣಬೆ ವೈಟ್ ಕಲರ್ ಬಂದಿರುತ್ತೆ, ಮಿಲ್ಕಿ ಮಶ್ರೂಮ್ ಆದರೆ ಇದು ಆದರೆ ಚಿಪ್ಪ ಅಣಬೆ ಅಂತಂದರೆ ಬೇರೆ ಬೇರೆ ನೀವು ಯಾವ ರೀತಿಯ ಸ್ಪಾನನ್ನು ಬಳಸಿರ್ತೀರೋ ಆ ರೀತಿ ಒಂದು ಅಣಬೆ ಬರುತ್ತೆ. ಮತ್ತು ಇದು ದೊಡ್ಡದಾಗಿ ಬಂದಿರುತ್ತೆ, ಸ್ವಲ್ಪ ಅಗಲವಾಗಿರುತ್ತೆ. ಆ ಒಂದು ಅಗಲಾಗಿರ್ತಕ್ಕಂಥ ಒಂದು ಮಶ್ರೂಮ್ನ ನೀವು ನೋಡಿರ್ತೀರ, ಆ ಒಂದು ಇದನ್ನು ಹಾರ್ವೆಸ್ಟ್ ಮಾಡಿ ಅದನ್ನು ನೀವು ಪಾಲಿಥಿನ್ ಕವರಲ್ಲಾದರೂ ಕೈಯಿಂದ ನೀವು ಅದನ್ನ ಹಾರ್ವೆಸ್ಟ್ ಮಾಡ್ಬೋದು, ಚೂಟಿ ಆದರೂ ತೆಗಿಬೋದು. ಇಲ್ಲ ಅಂತಂದರೆ ನೀವು ಕಟ್ ಮಾಡಿದರೆ ಸೀಸರನ್ನು ಕಟ್ಟಿಂದ ಮಾಡಿದ್ರೆ ತೆಗಿಬೋದು, ಬಟ್ ಆದರೆ ಆ ಸೀಸರ್ನ ನೀವು ಕರೆಕ್ಟಾಗಿ ಸ್ಯಾನಿಟೈಸ್ ಅಥವಾ ಸ್ಟೆರಿಲೈಸ್ ಮಾಡಿರಬೇಕಾಗುತ್ತೆ. ಆ ರೀತಿ ನೀವು ಕಟ್ ಮಾಡಿರ್ತಕ್ಕಂಥ ಹಣಬೇನ ನೀವು ಒಂದು ಪಾಲಿಥಿನ್ ಕವರ್, ಮುಂಚೆ ಏನು ಪ್ಯಾಕಿಂಗ್ ಮೆಟೀರಿಯಲ್, ಈಗ ಬೇರೆ ಬೇರೆ ಥರದ ಪ್ಯಾಕಿಂಗ್ ಮೆಟೀರಿಯಲ್ಸ್ಗಳು ಅವೈಲೇಬಲ್ ಇದ್ದಾವೆ, ಆ ಒಂದು ಪ್ಯಾಕಿಂಗ್ ಮೆಟೀರಿಯಲ್ಸಲ್ಲಿ ನೀವು ಅದನ್ನು ಸಂಗ್ರಹ ಮಾಡ್ಬೋದು. ನೀವು ಇದನ್ನು ಡ್ರೈ ಮಾಡಿನೂ ಸಹಿತ ನೀವು ಸಂಗ್ರಹ ಮಾಡ್ಬೋದು, ಇಲ್ಲಾಂದ್ರೆ ವೆಟ್ ಆಗಿ ಸಹಿತ ನೀವು ಸಂಗ್ರಹವನ್ನು ಮಾಡಬಹುದು. ಅಂದ್ರೆ ಸಂಗ್ರಹಿಸಿ ಇಡಬಹುದು ಅಥವಾ ಫ್ರಿಜ್ ನಲ್ಲಿ ಏನಾದ್ರು ಇಟ್ಕೊಳ್ಬೇಕು ಅಥವಾ ತಕ್ಷಣ ಮಾರಾಟ ಮಾಡಬೇಕು ಹೇಗೆ? ಈ ಚಿಪ್ಪ ಅಣಬೆ ಏನು ಅಂತಂದ್ರೆ ಅತಿ ಹೆಚ್ಚು ಅಂತಂದ್ರೆ ಒಂದು ವಾರ ಬರುತ್ತೆ. ಒಂದು ವಾರ ಬಂತು ಅಂತಂದ್ರೆ ನಿಮಗೆ ಆ ಒಂದು ವಾರದಲ್ಲಿ ನೀವು ಅದನ್ನ ಫ್ರಿಡ್ಜಲ್ಲಿ ಇಡಬೇಕು. ಫಸ್ಟ್ ಒಂದು ಕಟ್ ಮಾಡಿ ಫ್ರಿಡ್ಜಲ್ಲಿ ಇಡತಕ್ಕಂಥದ್ದು ಅತಿ ಉತ್ತಮ. ಅಲ್ಲ ಅಂದ್ರೆ ಆಗಲೇ ನೀವು ಮಾರಾಟ ಮಾಡಬಹುದು. ಈಗ ಇಲ್ಲಿ ತುಂಬಾ ಡಿಮ್ಯಾಂಡ್ ಇದೆ, ಚಿಪ್ಪ ಅಣಬೆಗೆ ತುಂಬಾ ಡಿಮ್ಯಾಂಡ್ ಇದೆ. ನೀವು ಅಕಸ್ಮಾತ್ ಬೆಳೀತೀರಾ ಲಾಸ್ಟ್ ಸ್ಕೇಲಲ್ಲಿ ಅಂತ ಅಂದಾಗ ನೀವು ಅದನ್ನ ಇಟ್ಕೊಳ್ಳೋ ಅಂತ ಪರಿಸ್ಥಿತಿನೇ ಬರೋದಿಲ್ಲ. ಯಾಕಂದ್ರೆ ತುಂಬಾ ಅಂಗಡಿಗಳು, ಬೇಡಿಕೆಗಳು, ಮತ್ತೆ ಇದು ಹೋಟೆಲ್ಗಳಲ್ಲಿ ಎಷ್ಟೊಂದು ಗೋಬಿ ಮಂಚೂರಿ, ಗೋಬಿ ಇದನ್ನೆಲ್ಲ ಮಾಡೋದಕ್ಕೆ ಹೆಂಗ್ ಮಾಡ್ತಾರೋ ಅದೇ ರೀತಿ ಈ ಒಂದು ಅಣಬೆನೂ ಸಹಿತ ಗೋಬಿ ತರ ಬಳಸೋ ಹಾಗೆ ಬಳಸ್ತಾರೆ. ಹಂಗಾಗಿ ತುಂಬಾ ಡಿಮ್ಯಾಂಡ್ ಇದೆ ಅಣಬೆಗೆ, ಗೋಬಿ ಮಂಚೂರಿ ಈ ತರ ಅಣಬೆ ತರ ಮಾಡಬಹುದು. ಸಣ್ಣದಾದಂತಹ ಒಂದು ಘಟಕವನ್ನು ಪ್ರಾರಂಭ ಮಾಡುವುದಕ್ಕೆ ಎಷ್ಟು ಖರ್ಚು ಬರುತ್ತದೆ ಮತ್ತು ನಿರ್ವಹಣಾ ವೆಚ್ಚಗಳು ಅಂದ್ರೆ ಏನೇನು? ನೀವು ಕಾಮನ್ ಆಗಿ ಹೇಳಬೇಕು ಅಂತಂದ್ರೆ ನಿಮ್ದು ಒಂದು ಮನೆ ಇತ್ತು ಅಂತಂದ್ರೆ, ಮನೆ ಇದೆ, ಆ ಒಂದು ಸಣ್ಣ ಒಂದು ಮನೆ ಇದೆ ಅಂತ, ಒಂದು ಕೋಣೆ ವ್ಯವಸ್ಥೆ ಇದೆ ಅಂತಂದ್ರೆ ಆ ಕೋಣೆ ವ್ಯವಸ್ಥೆ ಬಿಟ್ಟು ನಿಮ್ಗೆ ಏನೇನು ಬೇಕಾಗುತ್ತೆ ಅಂದ್ರೆ, ಒಂದು ಸಪೋಸ್ ನೀವು ಒಂದು 150 ಕೆಜಿ ಹುಲ್ಲಿಂದ ನೀವು ರೆಡಿ ಮಾಡ್ತಾ ಇದ್ದೀವಿ ಅಂತಂದ್ರೆ ನಿಮಗೆ ಒಂದು 150 ಕೆಜಿ ಹುಲ್ಲಿಗೆ ಏನಿಲ್ಲ ಅಂತಂದ್ರು ಒಂದು 100 ರೂಪಾಯಿ ಅಥವಾ 150 ರೂಪಾಯಿ ವೆಚ್ಚ ಇಟ್ಕೊಂಡ್ರು. ಮತ್ತೆ 25 ಬಾಟ್ಲ್ಗಳು ಬೇಕಾಗುತ್ತೆ ಹಣಬೆ ಬೀಜಗಳನ್ನ, ಸ್ಪಾನ್ಗಳು, ಆ ಒಂದು ಇದಕ್ಕೆ 125 ರೂಪಾಯಿ ಅನ್ಕೊಂಡ್ರು. ಪಾಲಿಥಿನ್ ಕವರು ಒಂದೊಂದಂದ್ರೆ 75 ಪಾಲಿಥಿನ್ ಕವರ್ ತಗೋಬಹುದು, 5-5 ಕೆಜಿ ಇದೆ, ಅದು 75 ರೂಪಾಯಿ ಅನ್ಕೊಂಡ್ರು ಸಹಿತ ವಿದ್ಯುತ್ ಶಕ್ತಿ ಅಥವಾ ನೀರಿನ ವ್ಯವಸ್ಥೆಗೆ ಅದನ್ನ ಖರ್ಚು ಮಾಡೋದಕ್ಕೆ ಯಾರಾದ್ರೂ ಒಬ್ಬ ಲೇಬರ್ ಅಂತಂದ್ರೆ 300 ರೂಪಾಯಿ ಅಂತ ಅನ್ಕೊಂಡ್ರು ಸಹಿತ ಒಟ್ಟು ವೆಚ್ಚ ಆಗ್ತಕ್ಕಂಥದ್ದು ನಮಗೆ 600 ರೂಪಾಯಿ. ಒಂದು 75 ಕೆಜಿ ಅಂದರೆ 75 ಬ್ಯಾಗ್ಗಳಿಗೆ 5 ಕೆಜಿ ಅವು, 75 ಬ್ಯಾಗ್ಗಳಿಗೆ 600 ರೂಪಾಯಿ ಖರ್ಚಾಗ್ಬೋದು. ಈ ಒಂದು 600 ರೂಪಾಯಿ ಖರ್ಚಾಗಿರೋದನ್ನ ನೀವು ಈಸಿಯಾಗಿ ತಗೋಬಹುದು. ಹೆಂಗೆ ಅಂತಂದ್ರೆ ಆ ಒಂದು ಹಣಬೆ ಇಳುವರಿ ಏನಿಲ್ಲ ಅಂತಂದ್ರೂ 50 ಕೆಜಿ ಬಂದೇ ಬರುತ್ತೆ 75 ಇದನ್ನ ಮಾಡಿದಾಗ. ಅಥವಾ ಪ್ರತಿ ಕೆಜಿ ಅಣಬೆಗೆ ನಾವು ಜಸ್ಟ್ 22 ರೂಪಾಯಿನ ಅನ್ಕೊಳ್ಳಿ. ಈಗ ನಮಗೆ ತುಂಬಾ ಇದೆ ಡಿಮ್ಯಾಂಡ್. ಆಕ್ಚುಲಿ ಈ ಒಂದು ಕರಾವಳಿ ಪ್ರದೇಶದಲ್ಲಿ ಹೇಳಬೇಕು ಅಂದ್ರೆ ನಾವು ಮೊನ್ನೆ ನೋಡಿದಾಗ 350 ರೂಪಾಯಿ 300-350 ರೂಪಾಯಿ ಬೆಲೆ ಇದೆ ಈ ಒಂದು ಚಿಪ್ಪ ಅಣಬೆಗೆ. ಅದೇ ನೀವು 50 ಕೆಜಿ ನಾವು ಕಡಿಮೆ ಅಂದ್ರೆ 50 ಕೆಜಿ ಬರುತ್ತೆ ಅಂತ ಅನ್ಕೊಂಡ್ರು ಸಹಿತ 1,000 ರೂಪಾಯಿ 1,500 ರೂಪಾಯಿ ಆರಾಮ ಬರುತ್ತೆ. ನೀವು ಖರ್ಚು ಮಾಡಿರ್ತಕ್ಕಂಥದಕ್ಕಿಂತ 2-3 ಪಟ್ಟು ಲಾಭವನ್ನು ನೀವು ಇದರಲ್ಲಿ ಆರಾಮಾಗಿ ಪಡಿಬಹುದು. ಒಳ್ಳೇದು ಸಂತೋಷ್ ಗೌಡ ಅವರೇ. ಅಣಬೆ ವಿಶೇಷವಾಗಿ ಚಿಪ್ಪಣಬೆ ಇದರ ಒಂದು ಬೇಸಾಯ ಕ್ರಮವನ್ನು ಯಾವ ರೀತಿ ಮಾಡುವಂಥದ್ದು, ಏನೇನು ಸೂಕ್ಷ್ಮ ವಿಚಾರಗಳಿವೆ ಈ ವಿಷಯದ ಬಗ್ಗೆ ಬಹಳಷ್ಟು ವಿಷಯವನ್ನು ಹಂಚಿಕೊಂಡಿದ್ದೀರಿ, ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಅಣಬೆ ಕೃಷಿಯ ಕುರಿತು ಡಾಕ್ಟರ್ ಸಂತೋಷ್ ಗೌಡ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಮಿಲೇಗಾ ಪೆನ್ಷನ್ ಕಾ ಸಹಾರ ಕೃಷಕ ನಾ ಹೋಗಾ ಬೇಸಹಾರ ಜುಡೇಗಾ ಖುಷಿಯೋ ಸೇ ನಾತಾ ಕಟೇಗಾ ಸುಖ ಸೇ ಬುಢಾಪಾ ಸುರಕ್ಷಿತ ಹೋಗಾ ಅನ್ನದಾತಾ ಸುರಕ್ಷಿತ ಹೋಗಾ ಅನ್ನದಾತಾ प्रधानमंत्री किसान मान धन योजना से लघु सीमांत किसानों का भविष्य होगा सुरक्षित और 60 वर्ष की आयु से 3,000 रूपए मासिक पेंशन होगी सुनिश्चित 55 रूपए से 200 रूपए की मासिक किश्त देकर प्रवेश कर सकते हैं 18 से 40 वर्ष तक के किसान इस अंशदायक योजना में सरकार देगी बराबर का योगदान सभी किसान भाई बहन इस योजना के लाभ के लिए जन सेवा केंद्र में जाएं और अपना निःशुल्क नामांकन कराएं प्रधानमंत्री किसान मान धन योजना अन्नदाता के परिश्रम को संबल पेंशन से सुरक्षित उनका कर कृषि एवं किसान कल्याण मंत्रालय भारत सरकार द्वारा जनहित में जारी ರೈತ ಬಂಧುಗಳೇ, ನಾಳೆ ಸಂಜೆ 6:50 ಕಿಸಾನ್ ವಾಣಿಯಲ್ಲಿ ಮತ್ಸ್ಯ ಸಂಪದ ಯೋಜನೆ ಮತ್ತು ಮೀನುಗಾರಿಕಾ ವಿಜ್ಞಾನದಲ್ಲಿ ಅಧ್ಯಯನ ಮತ್ತು ಉದ್ಯೋಗಾವಕಾಶಗಳು ಈ ಕುರಿತು ಮಂಗಳೂರಿನ ಮೀನುಗಾರಿಕಾ ಮಹಾವಿದ್ಯಾಲಯದ ಮುಖ್ಯಸ್ಥರಾದ ಡಾಕ್ಟರ್ ಶಿವಕುಮಾರ್ ಮಗದ ಅವರೊಂದಿಗಿನ ಸಂದರ್ಶನವನ್ನು ಕೇಳುವಿರಿ. ನಂತರ ಆರೋಗ್ಯ ಮಾಹಿತಿ ಇದೆ. ಈಗ ಎಸ್ ಜಾನಕಿಯವರ ಧ್ವನಿಯಲ್ಲಿರುವ ಭಕ್ತಿಗೀತೆಯೊಂದನ್ನು ಕೇಳೋಣ. ಕಡಪಾ.